ಕೇಳುಗರೆ, ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:50. ಕೃಷಿ ರಂಗ. ರೈತ ಬಾಂಧವರೇ ನಮಸ್ಕಾರ. ನಿಮಗೆಲ್ಲ ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇದೀಗ ಕೇಳಿ ನಮ್ಮ ಕಾರ್ಯಕ್ರಮ ಪರಿಚಯಾತ್ಮಕ. ಪಶುರಂಗ, ಪಶು ವೈದ್ಯಕೀಯ ಸೇವೆಗಳ ಪರಿಚಯಾತ್ಮಕ ಸರಣಿ. ಪ್ರಾಯೋಜಕರು ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ, ಮೈಸೂರು ಜಿಲ್ಲೆ, ಕರ್ನಾಟಕ ಸರ್ಕಾರ. ರೈತ ಬಾಂಧವರಿಗೆಲ್ಲ ಪಶುರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಗರ್ಭಧರಿಸಿದ ರಾಸುಗಳ ಪಾಲನೆ ಹಾಗೂ ಪೋಷಣೆಯನ್ನು ಕುರಿತು ನಂಜನಗೂಡಿನ ಪಶು ಆಸ್ಪತ್ರೆಯ ಮುಖ್ಯ ಪಶು ವೈದ್ಯಾಧಿಕಾರಿಗಳಾದ ಡಾ ಎಂಸಿ ಮಲ್ಲಿಕಾರ್ಜುನ ಸ್ವಾಮಿ ಅವರೊಂದಿಗೆ ಸಂದರ್ಶನವಿದೆ. ರೈತ ಬಾಂಧವರೇ, ಪಶುರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಗರ್ಭಧರಿಸಿದ ರಾಸುಗಳ ಸೂಕ್ಷ್ಮ ಪರಿಶೀಲನೆ ಅಗತ್ಯವಾಗಿರುವಂಥದ್ದು. ಈ ಸಂದರ್ಭದಲ್ಲಿ ಸೂಕ್ತವಾಗಿ ನೋಡಿಕೊಳ್ಳೋದ್ರಿಂದ ಮುಂದೆ ಪ್ರಸವದ ಸಂದರ್ಭ ಹಾಗೂ ಕರುಗಳ ಆರೋಗ್ಯವು ಸುಧಾರಿಸುತ್ತದೆ. ಬನ್ನಿ, ಈ ಬಗ್ಗೆ ಈಗ ನಂಜನಗೂಡಿನ ಮುಖ್ಯ ಪಶು ವೈದ್ಯಾಧಿಕಾರಿಗಳಾಗಿರುವ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿ ಎಂಸಿ ಅವರು ನಮ್ಮೊಂದಿಗಿದ್ದಾರೆ. ಅವರೊಂದಿಗೆ ಮಾತನಾಡ್ತಾ ಗರ್ಭಧರಿಸಿದ ರಾಸುಗಳ ಪರಿಶೀಲನೆ ಹಾಗೂ ಪಾಲನೆ ಬಗ್ಗೆ ತಿಳಿದುಕೊಳ್ಳೋಣ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು ಡಾಕ್ಟ್ರೆ. ಬಹಳ ಮುಖ್ಯವಾಗಿ ಈಗ ಗರ್ಭಧರಿಸಿದ ರಾಸುಗಳ ಪರಿಶೀಲನೆ ಮತ್ತು ಪಾಲನೆ, ಈ ಬಗ್ಗೆ ನಾವು ಈಗ ವಿಷಯ ಮಾತಾಡ್ತಾ ಇದ್ದೀವಿ. ರಾಸುಗಳಿಗೆ ಗರ್ಭ ಪರೀಕ್ಷೆ ಯಾವಾಗ ಮಾಡಿಸ್ಬೇಕು ಅಂತ ಅನ್ಸುತ್ತೆ? ಇದು ಒಂದು ತುಂಬ ಮುಖ್ಯವಾದ ಪ್ರಶ್ನೆ. ನಾನು ನನ್ನ ಒಂದು 24 ವರ್ಷದ ಒಂದು ವೃತ್ತಿ ಜೀವನದಲ್ಲಿ ನಾನು ಹಳ್ಳಿಗಳ ಕಡೆ ಹೋದಾಗ ತುಂಬ ಇದ್ರ ಬಗ್ಗೆ ಪರಿಶೀಲನೆ ಮಾಡಿದ್ದೀನಿ. ಎಷ್ಟೋ ಜನ ರೈತರಿಗೆ ನಾವು ಎಷ್ಟು ತಿಂಗಳಿಗೆ ಫಲ ಕೊಡಿಸಿದ ನಂತರ ಗರ್ಭ ಪರೀಕ್ಷೆ ಮಾಡಿಸ್ಬೇಕು ಅಂತನೋ ಮಾಹಿತಿ ಇರಲ್ಲ. ಎಷ್ಟೋ ಸಲ ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಒಂದು ಅಪನಂಬಿಕೆ ಇದೆ, ತಪ್ಪು ಕಲ್ಪನೆ ಇದೆ. ಎಲ್ಲಿ ನಾವು ಕೈ ಹಾಕ್ಸಿ ಅದನ್ನು ಪರೀಕ್ಷೆ ಮಾಡಿಸ್ಬಿಟ್ರೆ ಕಂದು ಹಾಕ್ಬಿಡುತ್ತೋ ಅಂತನೋ ಒಂದು ತಪ್ಪು ಕಲ್ಪನೆ ಅವರ ಮನಸ್ಸಿನಲ್ಲಿದೆ. ಆ್ಯಕ್ಚುಲಿ ಆ ರೀತಿ ಏನಾಗೋದಿಲ್ಲ. ಎಷ್ಟೋ ಜನ ಪರಿಶೀಲನೆ ಮಾಡಿಸಿರಲ್ಲ. ನಾನು ಹೋಗಿ ಎಷ್ಟೋ ಸತ 5 ತಿಂಗಳಾಗಿದೆ ಡಾಕ್ಟ್ರೆ, ಇದು 6 ತಿಂಗಳಾಗಿದೆ, ಇದು ಫಲ ಇದೆಯೋ ಇಲ್ವೋ ನೋಡಿ ಅಂತಂದಾಗ, ಫಲ ಆಗಿದ್ರೇನೋ ಸರಿ, ಫಲ ಏನಾರು ಆಗಿರಲಿಲ್ಲ ಅಂತಂದರೆ ಅಷ್ಟು ದಿವಸ ತುಂಬ ವೇಸ್ಟ್ ಆದಂಗೆ ಆಗಿಬಿಡುತ್ತೆ. ಅವರು ಮತ್ತೆ ದಯವಿಟ್ಟು ಸ್ಟಾರ್ಟ್ ಅಗೇನ್, 0 ಮತ್ತೆ ಶುರು ಮಾಡಬೇಕಾಗ್ತದೆ. ಮತ್ತೆ ಅದಕ್ಕೆ ಕೆಲವೊಂದು ಸಲ ನಾವು ಅದಕ್ಕೆ ಮೂಕ ಬೆದೆ ಅಂತ ಕರಿತೀವಿ, ಅಂದರೆ ಬೆದೆ ಬಂದಿದ್ರೂ ಸಹ ಲಕ್ಷಣಗಳಿರಲ್ಲ, ಅವ್ರಿಗೆ ಗೊತ್ತಾಗಿರಲ್ಲ. ಆಮೇಲೆ ಎಷ್ಟೋ ಸತ ಪೌಷ್ಟಿಕಾಂಶಯುಕ್ತ ಆಹಾರ ಸರಿಯಾಗಿ ಕೊಡದೇ ಇರೋದ್ರಿಂದ ಅದು ಬೆದೆಗೆ ಬರದೇ ಇದ್ದಂಥ ಒಂದು ಪರಿಸ್ಥಿತಿಗೆ ಹೊರಟೋಗಿರ್ಬೋದು. ಹಂಗಾಗಿ ತಾವು ಕೇಳ್ದಂಗೆ ಇದು ತುಂಬ ಮುಖ್ಯವಾದ ಪ್ರಶ್ನೆ. ಯಾವಾಗ್ಲೂ ಒಂದು ಸಲ ಒಂದು ರಾಸಿಗೆ ಫಲ ಕೊಡಿಸಿದ ನಂತರ, ನುರಿತ ಪಶುವೈದ್ಯ ಆದರೆ 45 ದಿವಸ, ಅಂದರೆ 1.5 ತಿಂಗಳಿಗೆ ನಾವು ಫಲ ಚೆಕ್ ಮಾಡಿ ಫಲ ಇದೆಯಾ ಇಲ್ವಾ ಅಂತ ಹೇಳ್ಬೋದು. ಇಲ್ಲ, ಒಬ್ಬರು AI ವರ್ಕರ್ ಆದರೆ, ಅಂದರೆ ಡೈರಿಗಳ ಕಡೆಯಿಂದನೂ ಸಹ ಇವಾಗ ಕೃತಕ ಗರ್ಭಧಾರಣೆ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ, ಅವರು ಸಹ ಬಂದು ಮನೆ ಮನೆಗೆ ಈ ಕೃತಕ ಗರ್ಭಧಾರಣೆ ನಡೆಸ್ತಾರೆ. ಅವರು ಕೃತಕ ಗರ್ಭಧಾರಣೆ ಕಾರ್ಯಕರ್ತರು ಏನಿದ್ದಾರೆ ಡೈರಿ ಕಡೆಯಿಂದ ಬರೋರು, ಅವರು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದ್ದರೆ ಪರವಾಗಿಲ್ಲ, ಇಲ್ಲಾಂದರೆ ಖಂಡಿತವಾಗಿ 2-3 ತಿಂಗಳಿಗೆ ಫಲ ಪರೀಕ್ಷೆ ಮಾಡಿ ಫಲ ಇದೆಯಾ ಇಲ್ವಾ ಅಂತೇಳಿ ಹೇಳ್ಬೋದು. ಸೊ ಇದನ್ನು ಪರೀಕ್ಷೆ ಮಾಡಿಸೋದು ತುಂಬ ಮುಖ್ಯ. ನಾನು ಮೊದಲೇ ಹೇಳ್ದಂಗೆ ಒಂದು 2 ಇನ್ಸ್ಟೆನ್ಸ್ ನಿದರ್ಶನ ಅಂತೂ ನನಗೆ ಭಾರಿ ಇದಾಯಿತು. ಯಾಕೆಂತಂದರೆ 8 ತಿಂಗಳು ಆವಾಗಿದೆ, ಹಾಲು ನಿಲ್ಲಿಸ್ಬಿಟ್ಟಿದ್ದಾರೆ ಫಲ. ಈಗ ಯೂಶ್ವಲಿ ಫಲ ಆದ ನಂತರ 7 ತಿಂಗಳ ನಂತರ ಹಾಲು ನಿಲ್ಲಿಸ್ತಾರೆ, ಹಾಲು ನಿಲ್ಲಿಸ್ಬೇಕು ಸಹ. ಅದನ್ನು ಮುಂದಿನ ಭಾಗದಲ್ಲಿ ನಾನು ಇದನ್ನು ವಿವರವಾಗಿ ಹೇಳ್ತೀನಿ. 7 ತಿಂಗಳಾಗಿದೆ ಅಂತಂದ್ಬಿಟ್ಟು ಫಲ ಆಗಿದೆ ಅಂತಂದ್ಬಿಟ್ಟು ಫಲ ಪರೀಕ್ಷೆ ಮಾಡಿಸಿಲ್ಲ, ಫಲ ಆಗಿದೆ ಅಂತ ಅವರೇ ತಿಳ್ಕೊಂಬಿಟ್ಟು ರೈತರೇ ಹಾಲು ನಿಲ್ಲಿಸ್ಬಿಟ್ಟಿದ್ದಾರೆ. ಯಾವುದೋ ಕಾರಣಕ್ಕೆ ಬೇರೆ ಚಿಕಿತ್ಸೆ ಸಮಯದಲ್ಲಿ ನಾನು ಹೋದಾಗ ಸರ್ ಏನಾರಾಗಲಿ ಅನ್ಸತ್ತ ಫಲ ಇದೆಯಲ್ವೋ ನೋಡಿಬಿಡಿ ಸರ್ ಅಂತಂದಾಗ ನಾನು ಕೈ ಹಾಕಿ ನೋಡಿ ನನಗೆ ಶಾಕು, ಅವ್ರಿಗೂ ಉತ್ತರ ಕೊಡಲಿಕ್ಕೆ ನನಗೂ ಒಂದು ರೀತಿ, ಯಾಕೆಂದರೆ ಫಲ ಆಗಿಲ್ಲ. ಈಗ ಹಾಲು ನಿಲ್ಲಿಸ್ಬಿಟ್ಟಿದ್ದಾರೆ, ಸುಮ್ಮನೆ ಒಂದು ಗೊಡ್ಡಸು ಸಾಕ್ತಂಗೆ ಸಾಕಂತ ಇದ್ದಾರೆ ನೋಡಿ ಎಷ್ಟು ಲಾಸ್ ಆಯಿತು ಅಂತ. ಈಗ 2 ತಿಂಗಳಿಂದ ಕರಿತಕ್ಕಂಥ ಹಾಲು ನಿಲ್ಲಿಸ್ಬಿಟ್ರು, ಈಗ ಫಲ ಪರೀಕ್ಷೆ ಮಾಡಿದರೆ ಫಲನೂ ಇಲ್ಲ ಹಸು, ಅವರ ಒಂದು ಪರಿಸ್ಥಿತಿ ಹೇಗೆ ಯೋಚನೆ ಮಾಡೋಣ. ಆಮೇಲೆ ಹೇಳಿದೆ ನೋಡಿ ಯಾವಾಗ್ಲೂ 2 ತಿಂಗಳು ಫಲ ಕೊಡಿಸಿದ ನಂತರ 2 ತಿಂಗಳಿಗೆ ನೀವು ಫಲ ಪರೀಕ್ಷೆ ಮಾಡಿಸಿ, ಫಲ ಪರೀಕ್ಷೆ ಮಾಡಿಸಿದಾಗ ಇದೆಯೋ ಇಲ್ಲೋ ಅಂತ ಗೊತ್ತಾಗುತ್ತೆ, ಇದ್ದರೆ ಸಂತೋಷ, ನೀವು ಅದಕ್ಕೆ ಏನು ಮಾಡಬೇಕು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗ್ಬೋದು, ಅದು ಔಷಧೋಪಚಾರ ಆಗ್ಬೋದು, ಅಥವಾ ಅವುಗಳು ಕೊಡ್ತಕ್ಕಂಥ ಆಹಾರದಲ್ಲಿ ಏನು ವ್ಯತ್ಯಾಸ ಮಾಡಬೇಕು, ಪಶು ಆಹಾರದಲ್ಲಿ ಜಾಸ್ತಿ ಮಾಡಬೇಕಾ, ಮತ್ತು ಬೇರೆ ಏನಾದರೂ ಸಮಸ್ಯೆಗಳಿದ್ದರೆ ಅದಕ್ಕೆ ಚಿಕಿತ್ಸೆ ಮಾಡಿಸ್ಬೇಕಾ. ಸೊ ಇದ್ರ ವಿಚಾರವಾಗಿ ನೀವು ತಿಳ್ಕೊಬೋದು. ಫಲ ಆಗಿರಲಿಲ್ವಾ, ಅದಕ್ಕೂ ಚಿಕಿತ್ಸೆ ಇದೆ, ಏನು ಕಾರಣಕ್ಕೆ ಅದಕ್ಕೆ ಫಲಕ್ಕೆ ಬಂದಿಲ್ಲ, ಯಾಕೆ ಫಲ ನಿಲ್ತಾ ಇಲ್ಲ ಅನ್ನೋದನ್ನು ಪರೀಕ್ಷೆ ಮಾಡಿ ನಾವು ಸೂಕ್ತ ಚಿಕಿತ್ಸೆ ಕೊಟ್ಟಾಗ ಅದು ಬೇಗ ಬೆದೆಗೆ ಬರುತ್ತೆ, ಮತ್ತೆ ಅದಕ್ಕೆ ಫಲ ಕೊಡಿಸಿ ಬೇಗ ಫಲ ಮಾಡ್ಕೋಬೋದು. ಸೊ ವರ್ಷಕ್ಕೆ ಒಂದು ಕರು ನೀವು ಇದರಲ್ಲಿ ಒಂದು ಹಸುನಲ್ಲಿ ತೊಗೊಂಡ್ರೆ ಮಾತ್ರ ಹೈನುಗಾರಿಕೆ ಲಾಭದಾಯಕ ಆಗ್ಲಿಕ್ಕೆ ಸಾಧ್ಯ. ನೀವು ಇದನ್ನು ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಸಹ, ಕರೆಕ್ಟಾಗಿ ನೀವು ಫಲ ಚೆಕ್ ಮಾಡಿಸ್ಕೊಂಡು ಇದೆಯಾ ಇಲ್ವಾ ಅಂತ, ಇದ್ದರೆ ಏನು ಮಾಡಬೇಕು, ಇರಲಿಲ್ಲ ಅಂತಂದರೆ ಏನು ಚಿಕಿತ್ಸೆ ಮಾಡಬೇಕು ಅನ್ನೋದನ್ನು ಬರುವಂಥ ಸೂಚನೆಗಳೆಲ್ಲ ಇರ್ತವಲ್ಲ. ಹಾಂ, ಬೆಲೆ ಬರತಕ್ಕಂಥ ಸೂಚನೆಗಳಿರುತ್ತೆ, ಬಟ್ ಕೆಲವೊಂದ್ಸಲ ನಾನು ಹೇಳಿದ್ನಲ್ಲ, ಈಗ ಅವುಗಳ ಆಹಾರ ವ್ಯತ್ಯಾಸದಿಂದಾಗಿ ಅದು ಮೂಕ ಬೆದೆಲಿರ್ಬೋದು ಅಥವಾ ಬೆದೆಗೆ ಬರದಂಗೆ ಇದ್ಬಿಡ್ಬೋದು. ಸೊ ಈ ಥರ ಎಲ್ಲ ಆಗ್ತದೆ. ಎಷ್ಟೋ ಸತ ಏನು ಮಾಡ್ತಾರೆ, ಹೀಟ್ ಕೊಡಿಸಿದರೆ ಕರೆಕ್ಟಾಗಿ 21 ದಿವಸಕ್ಕೆ ಬರಲಿಲ್ಲ ಅಂದರೆ ಫಲ ಇದೆ ಅಂತ ತಿಳ್ಕೊಂಬಿಡ್ತಾರೆ ಅವರು. ಅದನ್ನು ಪರೀಕ್ಷೆ ಮಾಡಿಸಿ ಇದೆಯೋ ಇಲ್ಲೋ ಅದನ್ನು ಕನ್ಫರ್ಮ್ ಮಾಡ್ಕೋಬೇಕು. ಕನ್ಫರ್ಮ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಅವರಿಗೆ ನಷ್ಟ ಆಗ್ತದೆ. ಈಗ ನಾನು ಹೇಳಿದ್ನಲ್ಲ, 8 ತಿಂಗಳು ಹಾಲು ನಿಲ್ಲಿಸ್ಬಿಟ್ಟಿದ್ದಾರೆ, ಫಲ ಪರೀಕ್ಷೆ ಮಾಡಿದಾಗ ಅದು ಇಲ್ಲ, ಈ ಥರ ಎಲ್ಲ ಸಮಸ್ಯೆಗಳಾಗ್ತದೆ. ಹಂಗಾಗಿ 1.5-3 ತಿಂಗಳ ಒಳಗಡೆ ದೃಢೀಕರಣ ಮಾಡಿಸ್ಕೊಳ್ಳೋದು, ಫಲ ನಿಂತಿದೆಯಾ ಇಲ್ವಾ ಅನ್ನೋದು ತುಂಬ ಮುಖ್ಯ. ಈ ಫಲ ಆದರೆ ರಾಸುಗಳಿಗೆ ಹಾಲಿನ ಇಳುವರಿ ಏನಾದರೂ ಕಡಿಮೆ ಆಗುತ್ತೆ? ಇದು ಸಹ ಒಂದು ಉತ್ತಮ ಪ್ರಶ್ನೆನೇ. ಈಗ ಎಷ್ಟೋ ಜನ ಅನ್ಕೋತಾರೆ ಹಾಲು ಏನಾದರೂ ಕಡಿಮೆ ಆಗ್ಬಿಡುತ್ತೆ ಅಂತಂದ್ಬಿಟ್ಟು ಎಷ್ಟೋ ಜನ ಬೆದೆಗೆ ಬಂದರೂ ಸಹ ಈಟಿಗೆ ಕೊಡಿಸಲ್ಲ. ಆದರೆ ಒಂದು ಹಸು ವರ್ಷಕ್ಕೊಂದು ಕರು ಹಾಕಬೇಕು ಅಂತಂದರೆ ಕರು ಹಾಕಿದ 2 ತಿಂಗಳ ಮೇಲೆ 4 ತಿಂಗಳು ಒಳಪಟ್ಟು ಬಂದಂತಹ ಬೆದೆನಲ್ಲಿ ಇವರು ಗರ್ಭಕ್ಕೆ ಕೊಡಿಸಿದರೆ, ಅಂತಂದರೆ ಗರ್ಭಧಾರಣೆ ಮಾಡಿಸಿದರೆ, ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಕೃತಕ ಗರ್ಭಧಾರಣೆ ಮಾಡಿಸಿದರೆ ಬೇಗ ಫಲ ಆಗ್ತವೆ ಹಸುಗಳು. ಇವರು ಈಗ ಏನಾಗ್ತದೆ, ಈಗ ಹೊಸದಾಗ ಹಾಲು ಕರು ಶುರುವಾಗಿದೆ, ಹೊಸ ಕರುವಿದೆ, ಇವಾಗ ನಾವು ಫಲ ಕೊಡಿಸ್ಬಿಟ್ರೆ ಹಾಲು ಕಡಿಮೆ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಎಷ್ಟೋ ಜನ ರೈತರು ಫಲ ಕೊಡಿಸಲ್ಲ, 5ನೇ ತಿಂಗಳು ಕೊಡ್ಸೋಣ, 6ನೇ ತಿಂಗಳಲ್ಲಿ ಕೊಡ್ಸೋಣ, ಇವಳನ್ನ ಕರ್ಕೊತಾ ಇರೋಣ ಅಂತನೋ ಒಂದು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನು ಮಾಡಲ್ಲ. ಆ್ಯಕ್ಚುಲಿ ಕರೆಕ್ಟಾಗಿ ಹೇಳಬೇಕು ಅಂತಂದರೆ 2 ತಿಂಗಳು ಮೇಲೆ 4 ತಿಂಗಳು ಒಳಪಟ್ಟು ಗೊತ್ತಾಗ ಗರ್ಭಧಾರಣೆ ಮಾಡಿಸಿದರೆ ಅವುಗಳ ಫಲಿತ ಆಗ್ತಕ್ಕಂಥ ಶೇಕಡಾವಾರೇನಿದೆ ತುಂಬ ಜಾಸ್ತಿ. ನೀವು 4 ತಿಂಗಳು ಮೇಲ್ಪಟ್ಟು ನಿಧಾನ ಮಾಡ್ತಾ ಹೋಯಿತು ಅಂತಂದರೆ ಆ ಫಲಿತ ಆಗ್ತಕ್ಕಂಥ ಶೇಕಡಾವಾರು ಏನಿದೆ ಅದು ಕಡಿಮೆ ಆಗ್ತಾ ಹೋಗ್ತದೆ. ಸೊ ಹಂಗಾಗಿ ಯಾವಾಗ್ಲೂ ಬಿಸಿಲೇ ತಿನ್ಕೊಂಡ್ರೆ ಚೆನ್ನಾಗಿ ಅಂತ ಹೇಳ್ತಾರಲ್ಲ ಹಾಗೆ, ಸೊ ಆದಷ್ಟು ಬೇಗ ಅಂದರೆ ಫಸ್ಟ್ 2 ತಿಂಗಳು ಬೇಡ, ಸೆಕ್ಷುಯಲ್ ರೆಸ್ಟ್ ಬೇಕಾಗಿರ್ತದೆ. ಅದಾದ ನಂತರ ಬರ್ತಕ್ಕಂಥ ಬೆದೆ ಫಲಿತದ ಪ್ರತಿಶತ ಜಾಸ್ತಿ ಇರ್ತದೆ. ಹಂಗಾಗಿ 2 ತಿಂಗಳು ಮೇಲ್ಪಟ್ಟು 4 ತಿಂಗಳು ಒಳಪಟ್ಟು ಕೃತಕ ಗರ್ಭಧಾರಣೆ ಮಾಡಿಸಿದರೆ ಶೇಕಡಾವಾರು ಫಲಿತಾಂಶ ಚೆನ್ನಾಗಿ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಲೇಟ್ ಮಾಡಿದಷ್ಟು ಸಹ ಅದು ಫಲ ಆಗ್ತಕ್ಕಂಥ ಸಾಧ್ಯತೆಗಳು ಕಡಿಮೆ ಆಗ್ತಾ ಹೋಗ್ತದೆ. ಹಂಗಾಗಿ ಆದಷ್ಟು ಬೇಗ 2 ತಿಂಗಳ ಮೇಲೆ 4 ತಿಂಗಳು ಒಳಪಟ್ಟು ಬಂದಂಥ ಬೆದೆನಲ್ಲಿ ಗಮನ ಇಟ್ಟು ನೋಡಿ ಅವಕ್ಕೆ ಕೃತಕ ಗರ್ಭಧಾರಣೆ ಮಾಡಿಸಿದರೆ ಸೊ ಫಲಿತ ಆಗ್ತಕ್ಕಂಥ ರೇಟ್ ಜಾಸ್ತಿ ಇರ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಕೃತಕ ಗರ್ಭಧಾರಣೆ ಬಗ್ಗೆ ಹೇಳಿದ್ರಿ, ಈಗ ರಾಸುಗಳಿಗೆ ಆ ಸಂದರ್ಭದಲ್ಲಿ ನೀಡುವಂಥ ಪಶು ಆಹಾರದ ಬಗ್ಗೆ ಮಾಹಿತಿ ಹೇಳಿ. ಯೂಶ್ವಲಿ ಒಂದು ಹಸು ಫಲ ಆಯಿತು ಅಂತಂದರೆ 5 ತಿಂಗಳವರೆಗೆ ಒಳಗಡೆ ಭ್ರೂಣದ ಬೆಳವಣಿಗೆ ಏನು ಅಷ್ಟೊಂದೇನು ಫಾಸ್ಟಾಗಿರಲ್ಲ, 5 ತಿಂಗಳಿಂದ ಮೇಲ್ಪಟ್ಟು ನಂತರ ಅದರ ಬೆಳವಣಿಗೆ ಜಾಸ್ತಿ ಆಗ್ತದೆ. ಹಾಗಾಗಿ ಯೂಶ್ವಲಿ ನಾವು ಏನಂತ ಹೇಳ್ತೀವಪ್ಪ ಅಂದರೆ ರೈತರಿಗೆ ಒಂದು ಸಲಹೆ ಏನಪ್ಪ ಕೊಡ್ತೀವಿ ಅಂದರೆ 5 ತಿಂಗಳಿಂದ 7 ತಿಂಗಳವರೆಗೆ ನೀವು ಏನು ಆಹಾರ ಕೊಡ್ತೀರಾ ಅದರ ಜೊತೆಗೆ ಒಂದು 1/2 ಕೆಜಿ ಜಾಸ್ತಿ ಕೊಡಿ. ಫಾರ್ ಎಕ್ಸಾಂಪಲ್ ಒಂದು ಐದು ತಿಂಗಳು ಮೇಲ್ಪಟ್ಟು 7 ತಿಂಗಳು ಒಳಪಟ್ಟು ಒಂದು 1/2 ಕೆಜಿ ಜಾಸ್ತಿ, ಫಾರ್ ಎಕ್ಸಾಂಪಲ್ ಒಂದು 3 ಕೆಜಿ ಕೊಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ, ಅದಕ್ಕೆ ಒಂದು 1/2 ಕೆಜಿ ಪ್ಲಸ್ ಮಾಡ್ಕೊಂಡ್ರೆ ಆಯಿತು 3.5 ಕೆಜಿ 2 ಹೊತ್ತಿಂದ ಆ ಥರ ಸೇರ್ಸ್ಕೊಂತ ಹೋಗಬೇಕು. 7 ತಿಂಗಳು ಮೇಲ್ಪಟ್ಟು ಭ್ರೂಣದ ಬೆಳವಣಿಗೆ ತುಂಬ ಫಾಸ್ಟಾಗಿ ಆಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಹಂಗಾಗಿ 7 ತಿಂಗಳು ಮೇಲ್ಪಟ್ಟು 1 ಕೆಜಿ ಜಾಸ್ತಿ ಕೊಡಬೇಕು. ಸೊ ಇದು ಒಂದು ತಮ್ಮ ರೂಲ್ ಅಂತ ಹೇಳ್ತೀವಿ, ಒಂದು ಜನರಲ್ ರೂಲ್. ಸೊ ಈ ಥರ ಮಾಡ್ಕೊತು ಅಂತಂದರೆ ಆ ಭ್ರೂಣದ ಬೆಳವಣಿಗೆಗೆ ಬೇಕಾದಂಥ ಪೋಷಕಾಂಶಗಳು ಸಹ ಸಿಗುತ್ತೆ, ಹಸು ಮೈ ಬಿಡಲ್ಲ, ವೀಕ್ ಆಗಲ್ಲ. ಎಷ್ಟೋ ಸತ ಏನಾಗ್ತದೆ, ಇದು ಸುಮಾರು ಕಡೆ ನಾನು ಹೋದಾಗ ನೋಡಿದ್ದೀನಿ, ನೆಗೆಟಿವ್ ಎನರ್ಜಿ ಬ್ಯಾಲೆನ್ಸ್ ಅಂತ ಹೇಳ್ತೀವಿ, ಅವ್ರು ಕೊಡ್ತಕ್ಕಂಥ ತಿಂಡಿ ಭ್ರೂಣ ತೊಗೊತಾ ಇರ್ತದೆ, ಹಸು ಬಾಡಿ ಕಂಡೀಷನ್ ಡೌನ್ ಆಗ್ತಾ ಹೋಗ್ತದೆ. ಸೊ ಬಾಡಿ ಸ್ಕೋರ್ ತುಂಬ ಕಡಿಮೆ ಆಗಿಬಿಡುತ್ತೆ. ಬಾಡಿ ಸ್ಕೋರ್ ಕಡಿಮೆ ಆದಾಗ ಏನಾಗ್ತದೆ, ಇಟ್ ಈಸ್ ಎ ಸಿಕ್ವೆನ್ಷಿಯಲ್ ಎಫೆಕ್ಟ್ಸು. ಸಬ್ಸಿಕ್ವೆಂಟ್ಲಿ ಅದು ಕರು ಹಾಕ್ಬೇಕಾದ ಸಮಸ್ಯೆ ಆಗ್ಬೋದು, ಸೆತ್ತೆ ಬೆಳೆದೆ ಇರ್ಬೋದು, ಸಬ್ಸಿಕ್ವೆಂಟಾಗಿ ಅದು ಹಾಲಿನ ಇಳುವರಿ, ಮುಂದಿನ ಕರುವಿನ ಇಳುವರಿ ಏನಿದೆ ಅದು ಕಡಿಮೆ ಆಗ್ಬೋದು, ಮತ್ತು ಸರಿಯಾಗಿ ಬೆದೆಗೆ ಬರದೇ ಇರ್ಬೋದು. ಬೆದೆಗೆ ಬರದೇ ಇದ್ರೆ ಸಮಸ್ಯೆಗಳೇನಾಗ್ತದೆ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಈ ಥರ ಸೀಕ್ವೆನ್ಷಿಯಲ್ ಎಫೆಕ್ಟ್ಸ್ ಆಗ್ತಾ ಹೋಗ್ತದೆ. ಸೊ ಹಂಗಾಗಿ ಅವುಗಳಿಗೆ ಸರಿಯಾಗಿ ಪೋಷಣೆ ಮಾಡೋದು, ಪಶುಹಾರ ಕೊಟ್ಟು ಅವುಗಳಿಗೆ ಮೈ ಬಿಡದಂಗೆ ನೋಡ್ಕೊಳ್ಳೋದು ತುಂಬ ಮುಖ್ಯ. ಇದು ಸೂಕ್ಷ್ಮವಾಗಿ ಗಮನಿಸಬೇಕಾದಂಥ ವಿಚಾರ ಅಂತ ಅನಿಸುತ್ತೆ. ಡಾಕ್ಟರ್, ಈಗ ರಾಸುಗಳಿಗೆ ಲಸಿಕೆ ಮತ್ತು ಜಂತುನಾಶಕ ಔಷಧಿಗಳನ್ನ ಯಾವ ಯಾವ ಸಂದರ್ಭದಲ್ಲಿ ನೀಡಬೇಕಾಗತ್ತೆ? ಇದು ಮುಖ್ಯವಾಗಿ ಎಷ್ಟೋ ಸತ ಈ ಔಷಧಿಗಳನ್ನ ಕುಡಿಸ್ಲಿಕ್ಕೆ ಜನ ಎದುರ್ಕೊಂತಾರೆ, ಅಂದರೆ ಒಂದು ಇಂಜೆಕ್ಷನ್ ಹಾಕ್ಸ್ಬೇಕಾದ್ರೂ ಅಷ್ಟೇ, ಮತ್ತು ಒಂದು ಜಂತುನಾಶಕ ಔಷಧಿ ಕೊಡಬೇಕಾದ್ರೂ ಅಷ್ಟೇ, ಏನಾರು ಎಫೆಕ್ಟ್ ಆಗಿಬಿಡುತ್ತೇನೋ, ಕಂದಾಕ್ಬಿಡುತ್ತೇನೋ ನಮ್ಮ ಹಸು ಅನ್ನೋ ರೀತಿಯಲ್ಲಿ ಇದು ಅವ್ರಿಗೆ ನಾವು ಮಾರ್ಗದರ್ಶನ ಕೊಡಬೇಕು. ಫಲ ಆಗಿರ್ತಕ್ಕಂಥ ರಾಸುಗಳಿಗೇ ಯೂಶ್ವಲಿ ಎಳೆ ಫಲ ಅಂತ ಹೇಳಿ ಫಸ್ಟ್ 45 days ಏನಿದೆ ತುಂಬ ಸೆನ್ಸಿಟಿವ್ ಪಾರ್ಟ್ ಆಫ್ ದ ಜೆಸ್ಟೇಷನ್ ಅಂತ ಕರಿತೀವಿ. ಸೊ ಆ ಟೈಮಲ್ಲಿ ಕೆಲವೊಂದು ಜಂತುನಾಶಕಗಳನ್ನ ಔಷಧಿ ಕುಡಿಸೋದು ಅಷ್ಟು ಸೇಫ್ ಅಲ್ಲ. ಸೊ ಹಂಗಾಗಿ ಯೂಶ್ವಲಿ 3 ತಿಂಗಳು ಮೇಲ್ಪಟ್ಟು ಖಂಡಿತವಾಗಿ ಜಂತುನಾಶಕ ಔಷಧಿಗಳು, ಫೆನ್ಬೆಂಡಜೋಲ್ ಈ ಥರದ್ದು ಕ್ಲಾಸ್ ಆಫ್ ಡ್ರಗ್ಸ್ ಇದೆ, ಸೇಫ್ ಆಗಿ ಈ ಫಲ ಆಗಿರ್ತಕ್ಕಂಥ ರಾಸುಗಳಿಗೆ ಕೊಡ್ತಕ್ಕಂಥ ಔಷಧೋಪಚಾರಗಳಿದೆ, ಜಂತುನಾಶಕ ಔಷಧಿಗಳಿದೆ, ಅದನ್ನು 3 ತಿಂಗಳು ಮೇಲ್ಪಟ್ಟು 7 ತಿಂಗಳವರೆಗೂ ಸಹ ಕೊಡ್ಬೋದು. ಯಾವುದೇ ಥರದ ಒಂದು ಸೈಡ್ ಎಫೆಕ್ಟ್ಸ್ ಇರಲ್ಲ, ಅದೇನು ಕಂದಾಕ್ಲಿಕ್ಕೆ ಏನು ಸಮಸ್ಯೆ ಕೊಡಲ್ಲ. ಆ ಥರದ್ದನ್ನು 3 ತಿಂಗಳು ಮೇಲ್ಪಟ್ಟು ಜಂತುನಾಶಕ ಔಷಧಿಗಳನ್ನ ಕೊಡಿಸ್ಬೇಕು. ಮತ್ತು ಈ ಲಸಿಕೆಗಳ ವಿಚಾರಕ್ಕೆ ಬಂದರೆ ಈ ಲಸಿಕೆಗಳನ್ನ ಹಾಕ್ಸೋದು ತುಂಬ ಮುಖ್ಯ. ಯಾಕೆ ಅಂತಂದರೆ ಮೊದಲು ತುಂಬ ಹಿಂದಿನವರೆಲ್ಲ ಹೇಳ್ತಾರೆ ಯಾವಾಗಲೂ ರೋಗ ಬಂದ ಮೇಲೆ ಚಿಕಿತ್ಸೆ ಮಾಡಿಸೋದ್ರ ಬದಲು ರೋಗ ಬರದಂಗೆ ತಡೆಯೋದು ತುಂಬ ಮುಖ್ಯ ಅಂತ. ಸೊ ಈ ಲಸಿಕೆ ಕಾರ್ಯಕ್ರಮಗಳೇನಿದೆ, ಈ ಲಸಿಕೆಗಳೇನಿದೆ ಅವು ತುಂಬ ಪ್ರಮುಖ ಪಾತ್ರ ವಹಿಸ್ತವೆ ಈ ರೋಗಗಳನ್ನ ತಡೆಗಟ್ಟುವಲ್ಲಿ. ಸೊ ಹಂಗಾಗಿ ನಮ್ಮ ಪಶುಪಾಲನಾ ಇಲಾಖೆ ವತಿಯಿಂದ ಕಾಲಕಾಲಕ್ಕೆ ನಾವು ಲಸಿಕಾ ಕಾರ್ಯಕ್ರಮಗಳು ಹಮ್ಮಿಕೊಂತೀವಿ. ಅದರಲ್ಲೂ ಕಾಲ್ಬೆ ಜ್ವರದ್ದು ಈಗ ನೀವು ಸುಮಾರು 2013 ನೋಡಿರ್ಬೋದು, ತುಂಬ ವರದಿಯಾಗಿದೆ, ಸುಮಾರು ರಾಸುಗಳು ಕಾಲ್ಬೆ ಜ್ವರದಿಂದ ತುಂಬ ಸಫರ್ ಆದವು, ಮತ್ತು ತುಂಬ ಸಾವನ್ನಪ್ಪೋದು ಸಹ. ಸೊ ಈ ಥರ ಒಂದು ಇನ್ಸಿಡೆಂಟ್ಸ್ಗಳಾಗಬಾರ್ದು, ಈ ಥರ ಸನ್ನಿವೇಶಗಳು ಬರಬಾರ್ದು, ಈ ಥರ ಒಂದು ಔಟ್ ಬ್ರೇಕ್ಸ್ಗಳು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಮ್ಮ ಇಲಾಖೆ ವತಿಯಿಂದ ಲಸಿಕಾ ಕಾರ್ಯಕ್ರಮಗಳು ಅನ್ಕೊಂತೀವಿ. ರೀಸೆಂಟಾಗಿ ಚರ್ಮಗಂಟು ಕಾಯಿಲೆ, ಆ ಚರ್ಮಗಂಟು ಕಾಯಿಲೆನೂ ಸಹ ನಾವು ತಪ್ಪಿಸ್ಲಿಕ್ಕೋಸ್ಕರ ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ, ತುಂಬ ಎಫೆಕ್ಟಿವ್ ಆಗಿ ಮಾಡಿದ್ವಿ. ಹಂಗಾಗಿ ಇವಾಗ ಕಂಟ್ರೋಲಿಗೆ ಬಂದಿದೆ, ಯಾವುದು ಹೊಸ ಚರ್ಮಗಂಟು ರೋಗಗಳು ಯಾವುದು ರಿಪೋರ್ಟ್ ಆಗ್ತಾ ಇಲ್ಲ, ಸಾವು ನೋವುಗಳ ಪರಿಮಾಣವೂ ಕಡಿಮೆ ಆಗಿದೆ. ಸೊ ಈ ಗರ್ಭಧರಿಸಿದ ರಾಸುಗಳಲ್ಲಿ 3 ತಿಂಗಳು ಮೇಲ್ಪಟ್ಟು 7 ತಿಂಗಳು ಒಳಪಟ್ಟು ಸೇಫ್ ಆಗಿ ಹಾಕಿಸ್ಬೋದು. ಯೂಶ್ವಲಿ ಅಡ್ವಾನ್ಸ್ಡ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ, ಅಂದರೆ ಪ್ರಸವಕ್ಕೆ ಹತ್ತಿರಕ್ಕೆ ಬಂದಂಥ ರಾಸುಗಳಲ್ಲಿ ನಾವು ಲಸಿಕೆಯನ್ನು ಹಾಕಿಸ್ಲಿಕ್ಕೆ ಅಡ್ವೈಸ್ ಮಾಡಲ್ಲ. 7 ತಿಂಗಳವರೆಗೆ ಖಂಡಿತವಾಗಿ ಹಾಕಿಸ್ಬೋದು, ಯಾವುದೇ ಥರದ ಸಮಸ್ಯೆಗಳಿಲ್ಲ. ಏನಪ್ಪ ಅಂತಂದರೆ ಈಗ ನೋಡಿ, ಯಾವುದೇ ಒಂದು ಲಸಿಕೆ ತಗೊಂಡಾಗ ವ್ಯತಿರಿಕ್ತ ಪರಿಣಾಮಗಳು ಸಣ್ಣ ಮಟ್ಟದಲ್ಲಿ ಆಗ್ಬೋದು ದೇಹದಲ್ಲಿ. ಯಾಕೆಂದರೆ ಯಾವುದೇ ಒಂದು ಲಸಿಕೆ ಅಂದ್ರೇನು, ಇಟ್ ಇಸ್ ಎ ಫಾರಿನ್ ಆಂಟಿಜನ್. ಸೊ ಪ್ರತಿರೋಧಗಳನ್ನ, ರೋಗಕ್ಕೆ ಪ್ರತಿರೋಧ ಶಕ್ತಿಗಳನ್ನು ಉತ್ಪತ್ತಿ ಮಾಡಲಿಕ್ಕೆ ನಾವು ಕೊಡ್ತಕ್ಕಂಥ ಒಂದು ಆಂಟಿಜನ್ನು. ಸೊ ಅಡ್ವಾನ್ಸ್ಡ್ ಪ್ರೆಗ್ನೆನ್ಸಿಯಲ್ಲಿ ಇರ್ತಕ್ಕಂಥ ಹಸುಗಳಲ್ಲಿ ಏನಾದ್ರೂ ಸ್ವಲ್ಪ ಈ ಜ್ವರದ ವಾತಾವರಣ ಬಂದು ಏನಾದರೂ ಅದು ಎಫೆಕ್ಟ್ ಆಗಿ ಏನಾರು ಕಂದಾಕತ್ತೇನೋ ಅನ್ನೋ ಒಂದು ಕಾರಣದಿಂದಾಗಿ ಅಡ್ವಾನ್ಸ್ಡ್ ಪ್ರೆಗ್ನೆಂಟ್ ಅನಿಮಲ್ಸ್ಗೆ ಪ್ರಸವಕ್ಕೆ ತುಂಬ ಹತ್ತಿರಕ್ಕೆ ಬಂದಿರತಕ್ಕಂಥ ರಾಸುಗಳಲ್ಲಿ ನಾವು ಅಡ್ವೈಸ್ ಮಾಡಲ್ಲ. ಬಟ್ 7 ತಿಂಗಳವರೆಗೆ ಖಂಡಿತವಾಗಿ ಹಾಕಿಸ್ಬೋದು. ಮತ್ತು ಅವುಗಳು ಉತ್ಪತ್ತಿ ಆಗ್ತಕ್ಕಂಥ ಪ್ರತಿರೋಧ ವಸ್ತುಗಳಿಂದ, ಆ್ಯಂಟಿಬಾಡೀಸ್ ಅಂತ ಏನು ಹೇಳ್ತೀವಿ, ಅದು ರಕ್ತದ ಮೂಲಕವೂ ಹೋಗುತ್ತೆ, ಮತ್ತು ಹುಟ್ಟದಂಥ ಕರುಗಳಲ್ಲಿ ಕೊಲೆಸ್ಟ್ರಾಮ್ ಅಂತ ಮೊದಲಿನ ಗಿಣ್ಣು ಹಾಲು ಅಂತ ಏನು ಹೇಳ್ತೀವಿ ಅದರಲ್ಲೂ ಸಹ ಕರುಗೆ ಸಿಕ್ಕಿ ಅದು ರೋಗ ನಿರೋಧಕ ಶಕ್ತಿ ಚೆನ್ನಾಗಿ ಆಗಲಿಕ್ಕೆ ಕರುಗಳಿಗೆ ಸಹಾಯ ಮಾಡುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಇದು ಈಗ ಲಸಿಕೆ ಹಾಕಿದ ನಂತರ ತಕ್ಷಣಕ್ಕೆ ಹಾಲು ಕರಿಬೋದಾ? ಲಸಿಕೆ ಹಾಕಿಸಿದ ಮೇಲೆ ಹಾಲು ಕರಿಬೋದು, ಅದೇನು ಸಮಸ್ಯೆ ಇಲ್ಲ, ಅದೇನು ಪ್ರಾಬ್ಲಮ್ ಆಗೋದಿಲ್ಲ, ಏನು ತೊಂದರೆ ಆಗಲ್ಲ. ಡಾಕ್ಟ್ರೆ, ಗರ್ಭಧರಿಸಿದ ಹಸುಗಳನ್ನ ಎಷ್ಟು ತಿಂಗಳವರೆಗೆ ಹಾಲು ಕರೆಯಲಾಗುತ್ತೆ, ಯಾವಾಗ ನಿಲ್ಲಿಸಬೇಕು ಅಂತ ಅನಿಸುತ್ತೆ? ನೋಡಿ, ಯಾವುದೇ ಒಂದು ಹಸು ಫಲ ಆದ ನಂತರ ಯೂಶ್ವಲಿ 2-3 ತಿಂಗಳಿಗೆ ಟೆಸ್ಟ್ ಮಾಡಿಸ್ತೀರಾ, ಫಲ ಕನ್ಫರ್ಮ್ ಆಯಿತು, ಆವಾಗ ಯೂಶ್ವಲಿ ಪಶುವೈದ್ಯರು ಒಂದು ಸಲಹೆ ಕೊಡ್ತಾರೆ, ನೋಡಿ ಇದನ್ನು 7 ತಿಂಗಳವರೆಗೆ ಕರ್ಕೊಳ್ಳಿ, ನಂತರ ಹಾಲನ್ನು ನಿಲ್ಲಿಸಿ ಅಂತ ಹೇಳ್ತಾರೆ. ಈ ರೆಸ್ಟ್ ಪೀರಿಯಡ್, ಡ್ರೈ ಪೀರಿಯಡ್ ಅಂತ ಕರಿತೀವಿ, ಇದು 2 ತಿಂಗಳೇನಿದೆ ತುಂಬ ತುಂಬ ತುಂಬ ಮುಖ್ಯ. ಈಗ ರೈತ ಬಾಂಧವರು ತಮ್ಮ ಗದ್ದೆಗಳಿಗಾಗ್ಬೋದು ಇನ್ನೊಂದಕ್ಕಾಗ್ಬೋದು ನಾಟಿ ಮಾಡಲಿಕ್ಕೆ ಅಂತ ಮುಂಚೆ ಗದ್ದೆನ ಹದ ಮಾಡ್ತಾರೆ, ಚಂಬೆನ ಬಿತ್ತಿ ಬೆಳೆದಾದ ನಂತರ ಅದನ್ನು ಮಲ್ಚ್ ಮಾಡಿ, ಅಂದರೆ ಅದರ ಒಂದು ಫಲವತ್ತತೆಯನ್ನ ಜಾಸ್ತಿ ಮಾಡ್ತಾರೆ. ಅದಾದ ನಂತರ ನಾಟಿ ಮಾಡಿದಾಗ ಏನಾಗ್ತದೆ, ಒಳ್ಳೆ ಬೆಳೆ ಬರ್ತದೆ, ತುಂಬ ಚೆನ್ನಾಗಿ ಇಳುವರಿನೂ ಸಿಗುತ್ತೆ. ಸೊ ಆ ರೀತಿ ಈ ಡ್ರೈ ಪೀರಿಯಡ್ 2 ತಿಂಗಳು, 7 ತಿಂಗಳಿಗೆ ನಾವು ಹಾಲು ನಿಲ್ಲಿಸಿ 2 ತಿಂಗಳು ರೆಸ್ಟ್ ಕೊಡಬೇಕು. ಓಕೆ, ಹಾಲನ್ನು ನಿಲ್ಲಿಸಿ, ಇದು ಒಂದು ತುಂಬ ಮುಖ್ಯವಾದ ಪೀರಿಯಡ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ ಈ ಪೀರಿಯಡಲ್ಲಿ ಅವುಗಳಿಗೆ ಮೈನ ಚೆನ್ನಾಗಿ ಆಗಲಿಕ್ಕೆ, ಅಂದರೆ ಆಹಾರ ಪೌಷ್ಟಿಕಾಂಶಗಳು ಏನು ಕೊಡ್ತೀವೋ ಮೈಗೆ ಹತ್ತಿಸ್ಬೇಕು, ಅಂದರೆ ಚೆನ್ನಾಗಿ ಮೈ ಬಿಡಬೇಕು, ಬಾಡಿ ಕಂಡೀಷನ್ ಇಂಪ್ರೂವ್ ಆಗಬೇಕು. ಇದೇನಿಲ್ಲ, ನೀವು ಕೊಟ್ಟು ಅದನ್ನು ಪ್ರಿಪೇರ್ ಮಾಡ್ತಾ ಇದ್ದೀರಾ, ಮುಂದಿನ ಒಂದು ಕರಾವ್ ಏನಿದೆ ಆ ಕರಾವ್ಗೆ ಹಸುನ ಪ್ರಿಪೇರ್ ಮಾಡ್ತಕ್ಕಂಥ ಪೀರಿಯಡ್. ಇದು ತುಂಬ ಕ್ರೂಷಿಯಲ್ಲು ಮತ್ತು ಕ್ರಿಟಿಕಲ್ ಸಹ. ಈಗ ಬಾಡಿ ಕಂಡೀಷನ್ ಚೆನ್ನಾಗಿತ್ತು, ಬಾಡಿ ಸ್ಕೋರ್ ಅಂತ ಕರಿತೀವಿ, ಅಟ್ಲೀಸ್ಟ್ 8-9 ಬಂತು ಅಂತಂದರೆ ಈ ಒಂದು 2 ಮಂತ್ಸ್ ಪೀರಿಯಡಲ್ಲಿ ಚೆನ್ನಾಗಿ ಓಕೆ ಆಹಾರ ಪಶು ಆಹಾರ ಎಲ್ಲ ಕೊಟ್ಟು ಚೆನ್ನಾಗಿ ನೋಡ್ಕೊಂತು ಅಂತಂದರೆ ಅವುಗಳ ಬಾಡಿ ಕಂಡೀಷನ್ ಇಂಪ್ರೂವ್ ಆಯಿತು ಅಂದರೆ ಸಬ್ಸಿಕ್ವೆಂಟ್ಲಿ ನಾನು ಮೊದಲೇ ತಮಗೆ ತಿಳಿಸ್ದಂಗೆ ಕರು ಹಾಕಬೇಕಾದ್ರೆ ಸಮಸ್ಯೆಗಳಾಗಲ್ಲ. ಕರು ಹಾಕಿದ ನಂತರ ಸೆತ್ತೆ ಇನ್ ಟೈಮ್ ಬೆಳೀತೆ. ಯೂಶ್ವಲಿ ಸೆತ್ತೆ ಒಂದು ಸಲ ಕರು ಹಾಕ್ತು ಅಂತಂದರೆ 12 ಗಂಟೆ ಒಳಗಡೆ, 12-18 ಗಂಟೆ ಮ್ಯಾಕ್ಸಿಮಮ್, 24 ಗಂಟೆ ಅಂತ ಹೇಳ್ತೀವಿ ಅಷ್ಟು ಒಳಗಡೆ ಬೀಳಬೇಕು, ಅದು ಬೀಳಲಿಕ್ಕೆ ಅನುಕೂಲ ಆಗುತ್ತೆ. ಅದಾದ ನಂತರ ಕರಾವು ಯಾವಾಗಲೂ ಸಡನ್ನಾಗಿ ರೈಸ್ ಆಗಿಬಿಟ್ಟು ಮತ್ತೆ ಬಿದ್ದೋಗ್ಬಾರ್ದು. ಬಾಡಿ ಕಂಡೀಷನ್ ಚೆನ್ನಾಗಿತ್ತು ಅಂದರೆ 2 ತಿಂಗಳವರೆಗೆ ಒಂದೇ ಮಟ್ಟ ಚೆನ್ನಾಗಿ ಕರಿತೇವೆ ಪೀಕಿಂಗ್ ಆದ ನಂತರ. ಸೊ ಆ ಥರದ್ದು ಯಾವುದೇ ಥರದ ಸಮಸ್ಯೆಗಳಾಗಲ್ಲ. ಅದಾದಮೇಲೆ ಕರೆಕ್ಟಾಗಿ ಸೈಕಲಿಗೆ ಬರಬೇಕು, ಬೆದೆಗೆ ಬರಬೇಕು. ಕರು ಹಾಕಿದ ನಂತರ 21 ದಿವಸಕ್ಕೆ ಯೂಶ್ವಲಿ ಬಂದ್ಬಿಡ್ತಾರೆ, 18-20 ದಿವಸಕ್ಕೆ ಕೆಲವೊಂದು ಹಸುಗಳು ಹೀಟಿಗೆ ಬರ್ತವೆ. ಹಾಗಂತ ಕೊಡಿಸೋದು ಬೇಡ, ಸೆಕ್ಷುಯಲಸ್ 2 ತಿಂಗಳು ಬೇಕು, 2 ತಿಂಗಳ ನಂತರ ಫಲ ಕೊಡಿಸ್ಲಿ, ಫಲ ನಿಂತ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಸೊ ಸೈಕ್ಲಿಸಿಟಿ ಅನ್ನೋದು ಅವುಗಳಲ್ಲಿ ಇತ್ತು ಅಂತಂದರೆ ರೈತರಿಗೂ ಸಹ ಈಸಿ ಆಗುತ್ತೆ, ಅದು ಫಲಕ್ಕೆ ಬಂದಿದೆಯಾ ಇಲ್ವಾ ಅಂತೇಳಿ ನೋಡ್ಕೊಂಬಿಟ್ಟು ಅದು ಬೆದೆಗೆ ಬಂದಾಗ ಕರೆಕ್ಟಾಗಿ 2 ತಿಂಗಳ ಮೇಲೆ 4 ತಿಂಗಳು ಒಳಪಟ್ಟು ಅವರು ಈಗ ಕೃತಕ ಗರ್ಭಧಾರಣೆ ಮಾಡಿಸಿದರೆ ಅವು ಬೇಗ ಫಲ ಆಗ್ತವೆ. ಫಲ ಆಗೋದ್ರಿಂದ ಅವ್ರಿಗೆ ಹೈನುಗಾರಿಕೆ ಲಾಭದಾಯಕ ಆಗ್ತದೆ. ಸೊ ಇವೆಲ್ಲ ಅನುಕೂಲತೆಗಳು ಉಂಟು. ಸೊ ಈ 2 ತಿಂಗಳು ಪೀರಿಯಡ್ ಏನಿದೆ ಡ್ರೈ ಪೀರಿಯಡು, ಆವಾಗ ಹಸುಗಳನ್ನ ಚೆನ್ನಾಗಿ ಪೋಷಣೆ ಮಾಡಬೇಕು. ಮತ್ತು ಇದರಲ್ಲಿ 2 ಮುಖ್ಯವಾದ ಔಷಧೋಪಚಾರಗಳಿದೆ, ಅದನ್ನು ಹೇಳ್ತೀನಿ ಇವಾಗ. ಒಂದು, ಎಷ್ಟೋ ಸತ ಕೆಚ್ಚಲ್ಭಾವ ಆಗುತ್ತೆ ಹಸುಗಳಿಗೆ, ಕರಾವನ ಸಮಯದಲ್ಲಿ ಕೆಚ್ಚಲ್ಭಾವ ಆಗುತ್ತೆ. ಕೆಚ್ಚಲ್ಭಾವ ಆದಾಗ ಈವನ್ ಟ್ರೀಟ್ಮೆಂಟ್ ಮಾಡಿದಾಗಲೂ ಸಹ ಆ ಒಂದು ಕ್ವಾರ್ಟರ್ ಅಂದರೆ ಆ ಒಂದು ತೊಟ್ಟಿನಲ್ಲಿ ಆ ಒಂದು ಕೆಚ್ಚಲಿನ ಭಾಗದಲ್ಲಿ ಮೊದಲಿನಷ್ಟು ಹಾಲು ಬರಲ್ಲ. ಈ ಹಳ್ಳಿಗಳ ಕಡೆ ಒಂದು ಮಾತು ಹೇಳ್ತಾರೆ, ಮಾರೋಡದ ಗದ್ದೆ ಇಳುವರಿ ಕಡಿಮೆ ಅಂತ. ಸೊ ಈಗ ಒಂದು ಯಾವ್ದಾದ್ರು ಒಂದು ಭತ್ತದ ಗದ್ದೆಗೆ ಮಾರೋಡಿತ್ತು ಅಂತಂದರೆ ಗೊನೆ ಎಲ್ಲ ತುಂಡು, ಇಲ್ಲ ಜಳ್ಳು, ಇಲ್ಲ ಎಲ್ಲ ಕಪ್ಪಾಗ್ಬಿಡುತ್ತೆ ಕಾಳು. ಸೊ ಅದರಲ್ಲಿ ಇಳುವರಿ ಹೇಗೆ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗಲ್ವೋ ಅದೇ ರೀತಿ ಯಾವುದಾದ್ರು ಒಂದು ತೊಟ್ಟಿಗೆ ಕೆಚ್ಚಲ್ಭಾವ ಆಯಿತು ಅಂತಂದರೆ ಅದರಲ್ಲಿ ಬರ್ತಕ್ಕಂಥ ಇಳುವರಿ ಏನಿದೆ ಅದು ತುಂಬ ಕಡಿಮೆ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್, ಬೇರೆ ತೊಟ್ಟುಗಳಲ್ಲಿ 1 ಲೀಟರ್, 1.5 ಲೀಟರ್ ಬರ್ತಿದ್ರೆ ಅಥವಾ 2 ಲೀಟರ್ ಬರ್ತಿದ್ರೆ, ಇದರಲ್ಲಿ ಬರೋದೇ 300-400 ಗ್ರಾಮ್ ಅಷ್ಟೇ. ಸೊ ಇದಕ್ಕೆ ಈ ಒಂದು ಪೀರಿಯಡ್ ಏನಿದೆ ಡ್ರೈ ಪೀರಿಯಡು, ಈ ಪೀರಿಯಡ್ನಲ್ಲಿ ನಾವು ಡ್ರೈ ಕೌ ಥೆರಪಿ ಅಂತ ಹೇಳಿ ಮಾಡ್ತೀವಿ. ಅದಕ್ಕೆ ಒಳಗಡೆಗೆ ಹಾಕ್ಲಿಕ್ಕೆ ಪ್ರಿಪ್ರೇಷನ್ಸ್ ಇದೆ. ಅದನ್ನು ಆ ತೊಟ್ಟಿನೊಳಕ್ಕೆ ಆಯಿಂಟ್ಮೆಂಟ್ ಹಾಕಿ ಎಲ್ಲನೂ ಕರೆದ್ಬಿಟ್ಟು ಒಳಗಡೆ ತೊಟ್ಟಿನೊಳಕ್ಕೆ ಆಯಿಂಟ್ಮೆಂಟ್ ಹಾಕಿ 7 ತಿಂಗಳು ಆಗಿ ನೀವು ಡ್ರೈ ಮಾಡಿದಾಗ ಹಾಕ್ತು ಅಂತಂದರೆ ಈ 3 ತೊಟ್ಟುಗಳಲ್ಲಿ ಏನು ಉತ್ಪಾದನೆ ಆಗ್ತಾ ಇದೆಯೋ ಅದಕ್ಕೆ ಸರಿಸಮವಾಗಿ ಈ ತೊಟ್ಟಲ್ಲೂ ಸಹ ಹಾಲು ಬಿಡಲಿಕ್ಕೆ ತುಂಬ ಅನುಕೂಲ ಆಗ್ತದೆ. ಈ ಔಷಧೋಪಚಾರವನ್ನು ರೈತ ಬಾಂಧವರು ಮರಿದಂಗೆ ತಮ್ಮಲ್ಲಿ ಬರ್ತಕ್ಕಂಥ ಪಶುವೈದ್ಯರ ಗಮನಕ್ಕೆ ತಂದು ಮಾಡಿಸ್ಬೇಕು. ಇದು ತುಂಬ ಮುಖ್ಯ. ಇಲ್ಲಾಂದರೆ ಏನಾಗ್ತದೆ, ಮುಂದಿನ ಕರೋಗು ಅಷ್ಟೇ, ಈಗ 1/2 ಲೀಟರ್ ಬರ್ತೀರ 1/2 ಲೀಟರ್ ಬರುತ್ತೆ ಹೊರತು ಅದಕ್ಕೆ ಜಾಸ್ತಿ ಆಗಲಿಕ್ಕೆ ಆಗಲ್ಲ. ಸೊ ಔಷಧೋಪಚಾರ ಮಾಡಿಸಿದಾಗ ಏನಾಗ್ತದೆ, ಆ ತೊಟ್ಟಲ್ಲಿರ್ತಕ್ಕಂಥ ಸೆಲ್ಸು ಮತ್ತೆ ಉತ್ಪತ್ತಿಯಾಗಿ ಆಕ್ಟಿವೇಟ್ ಆಗಿ ಕರಾವ್ನಲ್ಲಿ ಮುಂದಿನ ಕರಾವ್ನಲ್ಲಿ ಮತ್ತೆ ಪೂರ್ಣ ಪ್ರಮಾಣದಲ್ಲಿ ಹಾಲು ಬರಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಹಂಗಾಗಿ ಇದನ್ನು ಮಾಡಿಸ್ಬೇಕು. ಮತ್ತು ಎರಡನೇದಾಗಿ, ಕೆಲವೊಂದು ಹಸುಗಳಿಗೆ ಹಾಲು ಜ್ವರ ಅಂತ ಆಗುತ್ತೆ. ಅಂದರೆ ಕರು ಹಾಕಿದ ನಂತರ ಗಿಣ್ಣಾಲ್ ಕರೆದ ತಕ್ಷಣ ಬಿದ್ದೋಗ್ಬಿಡ್ತವೆ ಫಸ್ಟ್ 48 ಗಂಟೆನಲ್ಲಿ. ಇದು ತುಂಬ ಜರ್ಸಿ ಹಸುಗಳಲ್ಲಿ ಜಾಸ್ತಿ ನಾನು ನೋಡಿದ ಮಟ್ಟಿಗೆ. ಅವು ಈಗ ಫಾರ್ ಎಕ್ಸಾಂಪಲ್, ಅವ್ರಿಗೆ ಗೊತ್ತಿರಲ್ಲ 10 ಲೀಟ್ರ್ ಕರೆದ್ಬಿಡೋದು, 5 ಲೀಟ್ರ್ ಕರೆದ್ಬಿಡೋದು ಗಿಣ್ಣಾಲು. ಆ ಥರ ಮಾಡಿದಾಗ ಏನಾಗ್ತದೆ, ಅಲ್ಲಿ ರಕ್ತದಲ್ಲಿರ್ತಕ್ಕಂಥ ಕ್ಯಾಲ್ಶಿಯಂ ಪ್ರಮಾಣ ಅಂತ ಹೇಳ್ತೀವಿ, ಅದು ಏರ್ಪೇರ್ ಆಗಿಬಿಟ್ಟು ಅದೊಂಥರ ಡಬಲ್ ಸ್ವಿಚ್ ಇದ್ದಂಗೆ ಕ್ಯಾಲ್ಶಿಯಂ ಪ್ರಮಾಣ ಕಡಿಮೆ ಆಯಿತು ಅಂತಂದರೆ ಹಸು ಬಿದ್ದೋಗ್ಬಿಡುತ್ತೆ. ಯಾವ ಮಟ್ಟಿಗೆ ಅಂತಂದರೆ ಕಣ್ಣು ಸಹ ಪಿಟ್ಟಿಸೋಕ್ಕಾಗಲ್ಲ, ಬಾಲ ಎತ್ತಕ್ಕಾಗಲ್ಲ, ಗಂಜಲ ಉಯ್ಯೋಕ್ಕಾಗಲ್ಲ, ತೊಪ್ಪೆ ಹಾಕ್ಲಿಕ್ಕಾಗಲ್ಲ, ಒಳ್ಳೆ ಮರದ ಕೋಡು ಬಿದ್ದಂಗೆ ಬಿದ್ದೋಗುತ್ತೆ. ಒಂದು 2-3 ಕಡೆ ಅಂತೂ ತುಂಬ ಹಾಸ್ಯಾಸ್ಪದವಾಗಿತ್ತು. ಅವ್ರೇನು ಹೇಳ್ತಾರೆ ಹಳ್ಳಿಗಳ ಕಡೆ, ಗಾಳಿ ಹಿಡ್ಕೊಂಬಿಟ್ಟಿದೆ ನಮ್ಮ ಹಸು, ಗಾಳಿ ಹಿಡ್ಕೊಂಬಿಟ್ಟು ಬಿದ್ದೋಬಿಟ್ಟಿದೆ, ಏನು ಮಾಡೋದು ಸ್ವಾಮಿ, ಏನು ಕೊಟ್ಟೇ ಬಿಡಬೇಕು, ಇದೇನು ಮಾಡಲಿಕ್ಕೆ ಆಗ್ತಾಯಿಲ್ಲ, ಇಂಥ ಪರಿಸ್ಥಿತಿ ಬಂದ್ಬಿಟ್ಟು ನೋಡಿ ನಮ್ಮ ಮನೆ ಬರ ಚೆನ್ನಾಗಿಲ್ಲ ಅಂತ. ಆಮೇಲೆ ರಾತ್ರಿ 10:00 ಸಮಯ ಒಂದು ಊರಿಗೆ ಹೋಗಿದ್ದೀನಿ, ನೋಡಿದೆ, ಆಮೇಲೆ ಹೇಳಿದೆ ಏನು ಎದುರ್ಕೋಬೇಡ ಕಣಮ್ಮ, ಇದು ಹಾಲು ಜ್ವರ ಅಂದ್ಬಿಟ್ಟು ಮಿಲ್ಕ್ ಫೀವರ್ ಅಂತೇಳಿ, ಇದಕ್ಕೆ ಕ್ಯಾಲ್ಶಿಯಂ ಕಟ್ಟು ಅಂದರೆ ಖಂಡಿತವಾಗಿ ನಿನ್ನ ಹಸು 1-2 ಗಂಟೆಯಲ್ಲಿ ಸರಿಯಾಗುತ್ತೆ. ಪಾಪ ಅವರು ಎಂಥ ಪರಿಸ್ಥಿತಿ ಅಂದರೆ ಮಾಡ್ರೆ ಅಡುಗೆ ಸಹ ಊಟ ಮಾಡಿಲ್ಲ, ಎಲ್ಲ ಮಕ್ಕಳೆಲ್ಲ ಓ ಅಂತ ಹತ್ಕೊಂಡು ಕುಳಿತಿದ್ದಾರೆ. ಇಂಥ ಪರಿಸ್ಥಿತಿ. ಆಮೇಲೆ ಹೋಗ್ಬಿಟ್ಟು ನನ್ನ ಹತ್ರ ಮಳೆ ಬೇರೆ, ಕ್ಯಾಲ್ಶಿಯಂ ಬೇರೆ ಇಲ್ಲ ನನ್ನ ಬ್ಯಾಗಲ್ಲಿ. ಕೊನೆ ಲಾಸ್ಟ್ಗೆ ನನ್ನ ಸ್ನೇಹಿತರಿಗೊಬ್ಬರು ಮೆಡಿಕಲ್ ಶಾಪವ್ರಿಗೆ ಫೋನ್ ಮಾಡಿ ಮೇಟ ಕ್ಯಾಲ್ಶಿಯಂ ತರಿಸಿ ಕಟ್ಬಿಟ್ಟು ನಾನು ಬಹುಶಃ ಮನೆಗೆ ಹೋಗಿ ಕಾಲು ತೊಳೆದಿನ ಇಲ್ವೋ, ನನಗೆ ಫೋನ್ ಬಂತು ಸರ್ ಹಸು ಎದ್ದು ನಿಂತ್ಕೋತು ಅಂತ. ಸೊ ಈ ಥರದ್ದೆಲ್ಲ ಆಗುತ್ತೆ. ಸೊ ಅಂಥ ಹಸುಗಳಿಗೆ ಏನಪ್ಪ ಮಾಡಬೇಕು ಅಂದರೆ ಆನೆಯನೇಕ್ ಪ್ರಿಪ್ರೇಷನ್ಸ್ ಅಂತೇಳಿ ಇದೆ. ಇವಾಗ ಮಾರ್ಕೆಟಲ್ಲಿ ಸಿಗ್ತವೆ ಸುಮಾರು ಪ್ರಾಡಕ್ಟ್ಸ್ ಇದೆ, ಬೆಲೆನಿಯನು, ಮೆಟಾಕ್ಯಾಬು, ತುಂಬ ಪ್ರಾಡಕ್ಟ್ಸ್ ಇದೆ. ರೈತರು ನಮ್ಮ ಪಶುವೈದ್ಯರನ್ನ ಭೇಟಿ ಮಾಡಿ ಅವ್ರು ಕೇಳಿದರೆ ಅವರು ಬರ್ಕೊಡ್ತಾರೆ. 20 ಪ್ಯಾಕೆಟ್ ಇರ್ತಕ್ಕಂಥದ್ದು 50-55 ಗ್ರಾಮ್ ಸ್ಯಾಚೆಟ್ಸ್ ಬರುತ್ತೆ ಅಂತಾನೆ. ಅದು ಅದನ್ನು ಉಪಯೋಗ ಮಾಡೋದ್ರಿಂದ ಈ ಹಾಲು ಜ್ವರ ಬರೋದನ್ನು ತಪ್ಪಿಸ್ಬೋದು, ಟೆನ್ಷನ್ ಫ್ರೀ ಆಗಿರ್ಬೋದು. ಯಾಕೆ ಅಂತಂದರೆ ಅದು ಅಷ್ಟೊತ್ತಿಷ್ಟೊತ್ತಲ್ಲಿ ಆಗಿಬಿಡ್ತು ಅಂತಂದರೆ ಭಾರಿ ಗಾಬರಿ ಉಂಟು ಮಾಡಿಬಿಡುತ್ತೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಅದೇನಾದ್ರು ನೆಗ್ಲೆಕ್ಟ್ ಮಾಡಿ ತುಂಬ ಹೊತ್ತಾಗೋಯ್ತು ಅಂದರೆ ಹಸು ಸಾವನ್ನಪ್ಪ ಸಾಧ್ಯತೆನೂ ಇರುತ್ತೆ ಈ ಹಾಲು ಜ್ವರದಲ್ಲಿ. ಯಾಕೆಂದರೆ ಟೆಂಪ್ರೇಚರ್ ತುಂಬ ಕಡಿಮೆ ಆಗಿಬಿಡುತ್ತೆ, 98-99 ಬಂದುಬಿಡುತ್ತೆ. ಒಂದು ದೇಹದ ಉಷ್ಣತೆ ಏನಿದೆ ತುಂಬ ಕಡಿಮೆ ಆದಾಗ ಯಾರೂ ಏನೂ ಮಾಡಲಿಕ್ಕಾಗಲ್ಲ, ಹಸು ಸಾವನ್ನಪ್ಪ ಸಾಧ್ಯತೆ ಇರುತ್ತೆ. ಸೊ ಹಂಗಾಗಿ ಈ ಥರದ್ದೊಂದು ಪ್ರಿಪ್ರೇಷನ್ಸ್ನ ಆ ಸಮಯದಲ್ಲಿ ಕೊಟ್ಟರೆ ತುಂಬ ಒಳ್ಳೆಯದು. ಮತ್ತು ಕೆಲವೊಂದು ಹಸು ರಾಸುಗಳಲ್ಲಿ ಬೆನ್ನುಣ್ಣು ಅಂತ ಆಗುತ್ತೆ ಅಡ್ವಾನ್ಸ್ ಪ್ರೆಗ್ನೆನ್ಸಿನ ಏನಾಗುತ್ತೆ, ಗರ್ಭದ್ವಾರದ ಎಂಟ್ರೆನ್ಸು ಮತ್ತು ಇದು ಒಳಗಡೆ ಮುರುಳಿಂದ ಒಳಗಡೆ ಚಾಚಿಕೊಡುತ್ತೆ, ಬೆನ್ನುಣ್ಣು ಅಂತ ಕರೀತಾರೆ. ಅಂತಂದರೆ ಗರ್ಭಕೋಶದ ದ್ವಾರ ಏನಿದೆ ಅದು ಹೊರಗಡೆಗೆ ಚಾಚಿಕೊಳ್ಳುತ್ತೆ, ಮೂತ್ರ ಬರುತ್ತಲ್ಲ ಆ ಜಾಗದಿಂದ ಮುರುಳಿಂದ ಹೊರಗಡೆಗೆ ಬಂದುಬಿಟ್ಟು ಬೆನ್ನುಣ್ಣು, ಅದು ಸಹ ತುಂಬಾ ಅಪಾಯಕಾರಿ. ಅದಕ್ಕೆ ಸೂಕ್ತ ಚಿಕಿತ್ಸೆ ಮಾಡಿಸ್ಬೇಕಾಗ್ತದೆ. ಇಲ್ಲ ಅಂತಂದರೆ ಬಂದು ಅದೇನಾದ್ರು ಗಾಯ ಆಗಿ ಇನ್ಫೆಕ್ಷನ್ ಆಯಿತು ಅಂದರೆ ಕಂದಕ ಸಾಧ್ಯತೆಗಳಿರುತ್ತೆ. ಅಂಥ ರಾಸುಗಳಲ್ಲಿ ಏನಪ್ಪ ಮಾಡಬೇಕು ಅಂತಂದರೆ ಒಂದು ನಾಟಿ ವೈದ್ಯ ಏನಪ್ಪ ಅಂದರೆ ನಾನು ತುಂಬ ದಿವಸದಿಂದ ಹೇಳ್ಕೊಂಬರ್ತಿರ್ತಕ್ಕಂಥ ಮುಟ್ಟುಮನಿ ಸೊಪ್ಪು, ಹಳ್ಳಿಗಳ ಕಡೆ ಎಲ್ಲರಿಗೂ ಗೊತ್ತಿರುತ್ತೆ, ಅದಕ್ಕೆ ಮೈಮೋಸಪುಡಿಕ ಬಟಾನಿಕಲ್ ನೇಮು. ಸೊ ಅದು ಮುಟ್ಟುಮನಿ ಸೊಪ್ಪು ಏನಿದೆ ಅದನ್ನು ಹಾಗೇನಾರು ತಿನ್ನಿಸ್ಬೋದು, ಇಲ್ಲ ಸಿಹಿ ಮಜ್ಜಿಗೆ ಜೊತೆ ಅವಾಗ ತಾನೆ ಅರ್ಗರ್ತಿರ್ತಕ್ಕಂಥ ಮಜ್ಜಿಗೆನೆಲ್ಲ ಆಡಿಸಿ ಕೊಡ್ಬೋದು, ಇಲ್ಲ ಬೆಲ್ಲದ ಜೊತೆ ಏನಾದ್ರೂ ಅದನ್ನು ಮುಟ್ಟುಮನಿ ಸೊಪ್ಪು ದಿವಸಕ್ಕೆ ಒಂದು ಬೆಳಿಗ್ಗೆ ಒಂದು ಸತ ಸಂಜೆ ಒಂದು ಸತ ಎರಡು ಒಂದು 5 ದಿವಸ ಕೊಟ್ಟರೆ ಅದು ಸ್ವಲ್ಪ ಮಟ್ಟಿಗೆ ಪ್ರಿವೆಂಟ್ ಆಗ್ತದೆ. ಜೊತೆಗೆ ಆಯುರ್ವೇದಿಕ್ ಪ್ರಿಪ್ರೇಷನ್ಸ್ ಇದೆ, ಪ್ರಾಕ್ಟಿ ಬೋಲಸ್ ಅಂತ ಕರಿತೀವಿ, ಆ ಬೋಲಸ್ಗಳನ್ನ 4 ಮಾತ್ರೆ ಥರ 5 ದಿವಸ ಹಾಕ್ಕೊಳ್ಳೋದು. ತುಂಬ ಏನಾದರೂ ತುಂಬ ಜಾಸ್ತಿ ಬರ್ತಾ ಇದೆಯಪ್ಪ ಏನು ಮಾಡಲಿಕ್ಕಾಗಲ್ಲ ಅಂತಂದರೆ ಅಂಥವಕ್ಕೆ ನಾವು ಒಲ್ಲೊಲಿಪ್ ಸೂಚರ್ಸ್ ಅಂತ ಹೇಳಿ ಹಾಕ್ತೀವಿ, ಒಳಗಡೆ ಹೊರಗಡೆ ಬರೋದ ರೀತಿ. ಅದನ್ನು ಪಶುವೈದ್ಯರನ್ನ ಕಾಂಟ್ಯಾಕ್ಟ್ ಮಾಡಿದರೆ ಅವರು ಮಾಡಿಕೊಡ್ತಾರೆ. ಏನಪ್ಪ ಅಂದರೆ ಅಂಥ ರಾಸುಗಳಲ್ಲಿ ಸ್ವಲ್ಪ ಹಿಂದ್ಗಡೆ ಭಾಗ ಒಂದಡಿ ಎತ್ತರ ಮಾಡ್ಕೋಬೇಕು, ಮುಂದ್ಗಡೆ ಹಳ್ಳ ಮಾಡ್ಕೋಬೇಕು, ಇಳಿಜಾರ ಮಲ್ಕೋಬೇಕು, ಅದು ಮಲ್ಕೋಬೇಕಾದ್ರಷ್ಟೇ ನಿಂತ್ಕೊಬೇಕಾದ್ರಷ್ಟೇ ಆ ಬೆನ್ನುಣ್ಣು ಬರೋದನ್ನು ತಡೆಗಟ್ಬೋದು. ಸೊ ಅಂಥ ರಾಸುಗಳು ವಂಶ ಪರಂಪರೆ ಪ್ರತಿ ಸತನೂ ಬರ್ತಾನೆ ಇರ್ತದೆ, ಅಂಥ ಹಸುಗಳಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸೋದು ಒಳ್ಳೆಯದು. ಇಲ್ಲಾಂದರೆ ಏನಾಗ್ತದೆ, ಆ ಜಾಗ ಕ್ಲೀನಾಗಿಲ್ಲ ಅಂತಂದರೆ ಹೊರಗಡೆ ಬರ್ತಕ್ಕಂಥ ಬೆನ್ನುಣ್ಣು ಏನಿದೆ ಅದು ತೊಪ್ಪೆ ತುರಿಗೆ ಮಣ್ಣಿಗೆ ಗಂಜಲದ ಒಂದು ಇದಕ್ಕೆ ಕಾಂಟ್ಯಾಕ್ಟ್ ಬತ್ತು ಅಂದರೆ ಇನ್ಫೆಕ್ಷನ್ ಆಗುತ್ತೆ. ಯಾವಾಗ ಇನ್ಫೆಕ್ಷನ್ ಆಗುತ್ತೆ ಉರಿ ಬರುತ್ತೆ, ಉರಿ ಬರುತ್ತೆ ಅಂದರೆ ಕಂಟಿನ್ಯೂಸ್ ಆಗಿ ಹಸು ಮುಳುಗ್ತಾನೆ ಇರುತ್ತೆ, ಹೊರಗಡೆ ಬರ್ತಾನೆ ಇರ್ತದೆ. ಆಮೇಲೆ ಅಕಸ್ಮಾತ್ ನೀವೇನಾದ್ರು ಯಾವಾಗಲೂ ಕೂತಿರೋಕ್ಕಾಗತ್ತಾ, ನೀವೆಲ್ಲ ಹೊರಗಡೆ ಕಟ್ಟಿರ್ತೀರಾ, ಆ ಕೆಂಪು ಕಂಡುಬಿಟ್ಟು ಕಾಯಿಗಳು ಬಂದು ಏನಾರು ಕುಟ್ಕೋದು, ಇಲ್ಲ ನಾಯಿ ಬಂದು ಕಚ್ಚೋದು ಏನಾರು ಆಯಿತು ಅಂದರೆ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗ್ತದೆ. ಸೊ ಹಂಗಾಗಿ ಇವುಗಳ ಬಗ್ಗೆ ಸ್ವಲ್ಪ ಜಾಗರೂಕತೆ ವಹಿಸೋದು ತುಂಬ ಮುಖ್ಯ. ಡಾಕ್ಟರ್, ಆಗಲೇ ಕೆಚ್ಚಲು ಬಾವು ಜ್ವರದ ಬಗ್ಗೆ ಹೇಳಿದರೆ ಅದು ಯಾಕೆ ಬರುತ್ತೆ ಅಂತ? ಕೆಚ್ಚಲು ಬಾವು ಮುಖ್ಯವಾಗಿ ಬರೋದು ಏನಕ್ಕಪ್ಪ ಅಂತಂದರೆ ಹಾಲನ್ನು ಸರಿಯಾಗಿ ಕರೀಲಿಲ್ಲ ಅಂತಂದರೆ, ಹಾಲು ಸರಿಯಾಗಿ ಈಗ ನೋಡಿ ಸ್ವರ ಬಿಡೋದು ಅಂತ ಏನು ಹೇಳ್ತೀವಿ ಅದರ ಒಂದು ಸಮಯ ಕೇವಲ 10 ಇರುತ್ತೆ. ಒಂದು ಸಲ ಕೆಚ್ಚಲಿಗೆ ನೀರು ಹಚ್ಚಿ ಹಾಲು ಕರೀಲಿಕ್ಕೆ ಶುರು ಮಾಡ್ತು ಅಂತಂದರೆ ಅದು 10 ಇರಲಿ, 5 ಇರಲಿ, 20 ಇರಲಿ, 10 ಒಳಗಡೆ ಕರಿಬೇಕು. ಅದಕ್ಕೆ ಆಕ್ಸಿಟೋಸಿನ್ ಅಂತನ್ನಕ್ಕಂಥ ಒಂದು ಹಾರ್ಮೋನು ಆ ಒಂದು ಮುಖ್ಯ ಪಾತ್ರ ವಹಿಸುತ್ತೆ. ಅದರ ಎಫೆಕ್ಟ್ ಕೇವಲ 10 ಮಾತ್ರ ಇರುತ್ತೆ. ಸೊ ಹಂಗಾಗಿ ಹಾಲು ಆ ಹಸು ಎಷ್ಟಾರು ಕರೀಲಿ, 10 ನೀವು ಹಾಲು ಕರ್ಕೊಂಡ್ರಿ ನೀವು ಕರಿಬೋದು. ಅದಾದ ನಂತರ ಒಳಗಡೆ ಹಾಲಿದ್ದರೂ ಸಹ ನೀವು ಎಷ್ಟೇ ಕರೆದ್ರೂ ಹೊರಗಡೆ ಬರಲ್ಲ ಅದು. ಸೊ ನೋಡಿ, ಹಾಲು ಕೆಡ್ತಕ್ಕಂಥ ಪದಾರ್ಥ, ಅದು ಒಳಗಡೆ ನಾರ ಇರಲಿ ಹೊರಗಡೆ ನಾರ ಇರಲಿ. ಹೊರಗಡೆ ಕೆಟ್ಟೋದ್ರೆ ವಾಸನೆ ಬಂದಿದೆ, ನೀವು ತಗೊಳಕ್ಕೆ ಒಡೆದೋಗಿದೆ ಅಂತಂದ್ಬಿಟ್ಟು ಸುರಿತೀರ, ಒಳಗಡೆ ಇದ್ರೆ ಏನಾಗ್ತದೆ, ಅದರಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ವಿಷದಂಶಗಳು ಊತ ಬರ್ಸೋದು, ಜ್ವರ ಬರ್ಸೋದು ಮಾಡಿಬಿಟ್ಟು ಕೆಚ್ಚಲೆಲ್ಲ ಊದ್ಕೊಂಡು ಹಾಲು ಕೆಟ್ಟೋಗುತ್ತೆ, ಹಸುಗೆ ಜ್ವರ ಬರುತ್ತೆ. ಸೊ ಸೀಕ್ವೆನ್ಸ್ ಆಫ್ ಆ್ಯಕ್ಷನ್ಸ್ ಆಗಿಬಿಟ್ಟು ಆ ತೊಟ್ಟಲ್ಲಿ ಡ್ಯಾಮೇಜ್ ಆಗಿಬಿಡುತ್ತೆ. ಯಾವಾಗ ಈ ಟಾಕ್ಸಿನ್ ಮೆಟೀರಿಯಲ್ಸು ಆ ಕೀಟಾಣುಗಳು ಏನಿವೆ ಉತ್ಪತ್ತಿ ಮಾಡ್ತವೆ, ಅವುಗಳ ಊತ ಮತ್ತು ಅವುಗಳ ಕೆಡೋದಕ್ಕೆ ಕಾರಣ ಆಗಿಬಿಡುತ್ತೆ, ಹಂಗಾಗಿ ಇಳುವರಿ ಕಡಿಮೆ ಆಗಿಬಿಡುತ್ತೆ. ಸೊ ರೈತ ಬಾಂಧವರು ಏನಪ್ಪ ಮಾಡಬೇಕು ಅಂತಂದರೆ, ಒಂದು ಸಲ ಹಾಲು ಕರೀಲಿಕ್ಕೆ ಕೂಡ್ತು ಅಂದರೆ 10 ಹಾಲು ಕರ್ಕೋಬೇಕು. ನೀವು ಯಾವುದೋ ಕಾರಣಕ್ಕೆ ಲೇಟ್ ಮಾಡಿದ್ರಿ, ಮತ್ತು ನಿಶ್ಶಬ್ದವಾಗಿರಬೇಕು, ಅವಕ್ಕೆ ಡಿಸ್ಟರ್ಬ್ ಮಾಡಬಾರ್ದು. ಹಾಲು ಕರಿಯೋಂಥ ಸಂದರ್ಭದಲ್ಲಿ ಏನಾದರೂ ಸ್ವಲ್ಪ ಆ ಕಡೆ ಈ ಕಡೆ ಒಂದು ಚೂರು ಡಿಸ್ಟರ್ಬ್ ಆಯಿತು ಅಂದರೂ ಸಹ ಕೆಲವೊಂದು ಸತ ಸೊರ ಎತ್ಕೊಂಡ್ಬಿಡ್ತವೆ, ಸಮಸ್ಯೆಗಳಾಗ್ಬಿಡುತ್ತೆ. ಹಂಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಹಾಲು ಕರ್ಕೊಳ್ಳೋದು ಅದು ತುಂಬ ಮುಖ್ಯ, ಇದು ಇದನ್ನು ಅವಾಯ್ಡ್ ಮಾಡುತ್ತೆ. ಡಾಕ್ಟ್ರೆ, ಈಗ ಗರ್ಭ ಧರಿಸಿದ ರಾಸುಗಳು ಮಲಗುವಂಥ ಜಾಗ ಹೇಗಿರಬೇಕು, ಎಷ್ಟು ಕ್ಲೀನಾಗಿರಬೇಕು, ಯಾವ್ಯಾವ ಅಂಶಗಳನ್ನ ನಮ್ಮ ರೈತ ಬಾಂಧವರು ನೆನಪಲ್ಲಿ ಇಟ್ಕೊಳ್ಬೇಕು ಅಂತ ಅನ್ಸುತ್ತೆ? ನೋಡಿ, ನಾವು ಕೆಚ್ಚಲು ಬಾವು ಬಗ್ಗೆ ಮಾತಾಡ್ತಿದ್ದೆ. ಕೆಚ್ಚಲು ಬಾವು ಮೇಯ್ನಾಗಿ ಆ ಮಲ್ಕೊಳ್ತಕ್ಕಂಥ ಜಾಗದನ್ನು ಸಹ ಅದು ಇನ್ಫ್ಲುಯೆನ್ಸ್ ಮಾಡುತ್ತೆ ಅಂತಾನೆ. ಯಾಕೆ ಅಂತಂದರೆ ಆ ಮಲ್ಕ್ತಕ್ಕಂಥ ಜಾಗ ತುಂಬ ಡ್ರೈ ಆಗಿರಬೇಕು, ನೀಟಾಗಿರಬೇಕು, ಮತ್ತು ಜೋಗಿಂದ ಕೂಡಿರಬಾರ್ದು, ಅಂದರೆ ತೇವಾಂಶ ಪೂರಿತವಾಗಿರಬಾರ್ದು. ಸೊ ಡ್ರೈ ಆಗಿದ್ದಷ್ಟು ಏನಾಗ್ತದೆ, ಕೆಚ್ಚಲಿನ ತುದಿಗೆ ಈ ಕೀಟಾಣುಗಳು ಮತ್ತೊಂದು ಅವೆಲ್ಲ ಕಾಂಟ್ಯಾಕ್ಟ್ ಬರೋದು ಅವಾಯ್ಡ್ ಆಗುತ್ತೆ. ಸೊ ಹಂಗಾಗಿ ಯೂಶ್ವಲಿ 7 ಮೇಲ್ಪಟ್ಟು ನೀವು ಇದನ್ನು ನಾವು ಟ್ರೀಟ್ಮೆಂಟ್ ರೈಕೌ ಥೆರಪಿ ಅಂತ ಏನು ಹೇಳಿದೆ, ಯಾವ್ದಾದ್ರು ಎಲ್ಲ ತೊಟ್ಟುಗಳಿಗೂ ಮಾಡೋದು ಬೇಡ, ಅಥವಾ ಯಾವ ತೊಟ್ಟು ಕೆಚ್ಚಲು ಬಾವಾಗಿರುತ್ತೆ ಅವಕ್ಕೆ ಟ್ರೀಟ್ಮೆಂಟ್ ಮಾಡಿಸಿದರೆ ಸಾಕು. ಮತ್ತು ಮಲಗೋ ಜಾಗ ತುಂಬ ಡ್ರೈ ಆಗಿರಬೇಕು, ಕ್ಲೀನಾಗಿರಬೇಕು. ಆ ಥರ ನೋಡ್ಕೋತು ಅಂದರೆ ಈ ಸಬ್ಸಿಕ್ವೆಂಟ್ಲಿ ಕೆಚ್ಚಲು ಬಾವು ಆಗೋದನ್ನು ಸಹ ತಡೆಗಟ್ಬೋದು ಅಂತ. ಯಾಕೆಂದರೆ ಈಗ ಹಾಲು ಕರಿತಾ ಇಲ್ಲ ಅಂತ ಅಂದ್ಬಿಟ್ಟು ಕೆಚ್ಚಲು ಬಾವು ಆಗಬಾರ್ದು ಅಂತ ಏನಿಲ್ಲ. ಏನಾದರೂ ಆ ಮಲ್ಗ ಜಾಗದಲ್ಲಿ ಒಂದು ತೊಟ್ಟಿನ ತುದಿಗೆ ಏನಾದರೂ ತೊಪ್ಪೆ ತೊರಿನೋ ಅಥವಾ ಇನ್ನೊಂದು ಬಂದು ಕಾಂಟ್ಯಾಕ್ಟ್ ಆಗಿ ಕೀಟಾಣುಗಳು ಏನಾದರೂ ಒಳಗಡೆ ಪ್ರವೇಶ ಮಾಡಿದರೆ ಈ ಒಂದು ಡ್ರೈ ಪೀರಿಯಡಲ್ಲೂ ಸಹ ಕೆಚ್ಚಲ್ಭಾವ ಆಗ್ಬೋದು. ಆಮೇಲೆ ಎಷ್ಟೋ ಸತ ಅವ್ರಿಗೆ ಗೊತ್ತಾಗಲ್ಲ, ಎಲ್ಲೋ ಕೆಚ್ಚಲು ಬಿಡ್ತಾ ಇರಬೇಕು ಬಿಡು ಅಂತ ಅವ್ರು ತಿಳ್ಕೊಂಡಿರ್ತಾರೆ. ಸೂಕ್ಷ್ಮವಾಗಿ ಗಮನಿಸ್ತಾ ಇರಬೇಕು, ಯಾವ್ದಾದ್ರು ಒಂದು ತೊಟ್ಟು ಜಾಸ್ತಿ ದಪ್ಪ ಇತ್ತು ಅಂತಂದರೆ ಬೇರೆ ತೊಟ್ಟಿಗಿಂತ ಅದನ್ನು ಸುಮ್ಮನೆ ಕೈ ಆಡಿಸಿದ್ರೆ ಹಸು ಓಡಾಡಕ್ಕೆ ಹೇರಿಕೊಳ್ಳುತ್ತೆ ಮತ್ತು ಒದಿಲಿಕ್ಕೆ ಶುರು ಮಾಡ್ತಿದೆ. ಯಾವ ಕೆಚ್ಚಲಿಗೆ ಯಾವ ತೊಟ್ಟಿಗೆ ಕೆಚ್ಚಲ್ಭವಾಗಿರುತ್ತೋ ಅದು ಪಿಣ್ ಅಂತ ಇರುತ್ತೆ, ಊತ ಇರುತ್ತದೆ. ಬೇರೆ ತೊಟ್ಟುಗಳು ಕಂಪೇರ್ ಮಾಡಿದರೆ ಜಾಸ್ತಿ ಊತ ಇರುತ್ತೆ, ಅದನ್ನು ಮುಟ್ಲಿಕ್ಕೆ ಹೋದರೆ ನೋವಿರುತ್ತಲ್ಲ, ಹಂಗಾಗಿ ಒದಿಲಿಕ್ಕೆ ಶುರು ಮಾಡ್ತವೆ, ಹಸುಗಳು ಓಡಾಡಕ್ಕೆ ಶುರು ಮಾಡ್ತವೆ. ಸೊ ಅವಾಗ ತಿಳ್ಕೊಬೇಕು, ಓಹೋ ಏನೋ ಆಗಿದೆ ಇದಕ್ಕೆ ಅಂತನ್ಬಿಟ್ಟು. ಎಷ್ಟೋ ಜನ ಏನು ಮಾಡಿ ಅಯ್ಯೋ ಕೆಚ್ಚಲು ಬಿಡ್ತಾ ಇರಬೇಕು ಬಿಡು ಅಂತ ಸುಮ್ಮನಾಗ್ಬಿಡ್ತಾರೆ. ಆಮೇಲೆ ಕರು ಹಾಕಿದ್ಮೇಲೆ ಸಾರ್ ನೋಡಿ ಬಾವ ಬಿಟ್ಟು ಇದರಲ್ಲಿ ಎಲ್ಲ ನೀರಿನ ಥರ ಬರ್ತಾ ಇದೆ, ಎಲ್ಲ ಒಂದು ಸ್ವಲ್ಪ ರಕ್ತ ಮಿಶ್ರವಾಗಿ ಬರ್ತಾ ಇದೆ, ಕ್ಯೂ ಥರ ಬರ್ತಾ ಇದೆ ಸರ್ ಅಂತ ಟ್ರೀಟ್ಮೆಂಟ್ ಮಾಡಿಸಿರ್ತಕ್ಕಂಥ ನಿದರ್ಶನಗಳಿದೆ. ಸೊ ಇದನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಆ ಥರ ಆಗಿದ್ದಾಗ ಇಮ್ಮಿಡಿಯೇಟಾಗಿ, ಎಸ್ಪೆಷಲಿ ನೋಡಿ ಈ ಡ್ರೈ ಪೀರಿಯಡಲ್ಲಿ ನೀವು ಟ್ರೀಟ್ಮೆಂಟ್ ಮಾಡಿಸಿದರೆ ಚೆನ್ನಾಗಿ ಹತ್ತುತ್ತೆ. ಯಾಕೆಂದರೆ ಹಾಲು ಪ್ರೊಡಕ್ಷನ್ ಆಗ್ತಿರಲ್ಲ, ಕೊಡ್ತಕ್ಕಂಥ ಔಷಧಿಗಳೇನಿದೆ ಅದು ಚೆನ್ನಾಗಿ ಹಿಡಿಯುತ್ತೆ. ಬೇಗ ಅದು ರಿಕವರ್ ಆಗಲಿಕ್ಕೆ, ಕೆಚ್ಚಲು ಭವನದಿಂದ ರಿಕವರ್ ಆಗಲಿಕ್ಕೆ ತುಂಬ ಒಳ್ಳೆ ಪೀರಿಯಡ್ ಇದು. ಸೊ ಹಂಗಾಗಿ ನಾವು ಡ್ರೈ ಕೌ ಥೆರಪಿ ಅಡ್ವೈಸ್ ಮಾಡ್ತೀವಿ. ಮತ್ತೇನಾರು ಆ ಥರ ಕೆಚ್ಚಲು ಭಾವ ಆದಾಗ ಇಮ್ಮಿಡಿಯೇಟಾಗಿ ಟ್ರೀಟ್ಮೆಂಟ್ ಮಾಡಿಸಿದರೆ ಸಬ್ಸಿಕ್ವೆಂಟ್ ಲಾಸಸ್ನ ಅವಾಯ್ಡ್ ಮಾಡ್ಕೋಬೇಕು. ಡಾಕ್ಟ್ರೆ, ಈಗ ಕರು ಹಾಕುವ ಬಗ್ಗೆ ಮಾಲೀಕರು ಗಮನಿಸಬೇಕಾಗಿರುವಂಥ ಮುಖ್ಯವಾದಂಥ ಅಂಶಗಳು ಯಾವುದು? ಇನ್ನೇನು ಹಸು ಕರು ಹಾಕಕ್ಕೆ ಹತ್ರಕ್ಕೆ ಬರ್ತಾ ಇದೆ ಅಂತಂದಾಗ ಕೆಲವೊಂದು ಅಂಶಗಳನ್ನ ತುಂಬ ಅದರಲ್ಲೇ ತೊಡಗಿರೋರಿಗೆ ಗೊತ್ತಾಗ್ಬಿಡುತ್ತೆ ಅಂತಾನೆ. ಅಲಕ್ಕೆ ಮುರಿಯೋದು ಅಂತ ಕರಿತೀವಿ. ಅಂತಂದರೆ ಬಾಲ ಇರುತ್ತಲ್ಲ ಆ ಕಡೆ ಈ ಕಡೆ ಎರಡು ಸೈಡಲ್ಲಿ ಕುಳಿ ಬೆರೀಲಿಕ್ಕೆ ಶುರುವಾಗುತ್ತೆ, ಅದನ್ನು ಅಲಕ್ಕೆ ಮುರಿಯೋದು ಅಂತ ಕರಿತೀವಿ. ಬಾಲದ ಬೊಡ್ಡೆ ಇದೆಯಲ್ಲ ಆ ಕಡೆ ಈ ಕಡೆ ಎರಡು ಸೈಡಲ್ಲಿ ಹಳ್ಳ ಬೀಳುತ್ತೆ, ಅಲಕ್ಕೆ ಮುರಿಯೋದು ಅಂತ ಕರೀತಾರೆ ಹಳ್ಳಿಗಳ ಕಡೆ. ಸೊ ನಾವು ಸೈಂಟಿಫಿಕ್ ಆಗಿ ಸೇಕ್ರೋಸಿಯಾಟಿಕ್ ಲಿಗಮೆಂಟ್ಸು ಇದಾಗ್ತಾ ಇದೆ, ರಿಲ್ಯಾಕ್ಸ್ ಆಗ್ತಾ ಇದ್ದಾವೆ. ಅಂತಂದರೆ ಹೊರಗಡೆ ಕರು ಬರಬೇಕಾದ್ರೆ ಆ ಜಾಗ ಅಗಲ ಆಗಬೇಕಲ್ಲ. ಸೊ ಅದು ರಿಲ್ಯಾಕ್ಸ್ ಆಗಲಿಲ್ಲ ಅಂದರೆ ಹಿಡ್ಕೋತು ಅಂದರೆ ಕರ ಈಚೆಗೆ ಬರಲಿಕ್ಕೆ ಕಷ್ಟ ಆಗ್ತದೆ. ಅದು ರಿಲ್ಯಾಕ್ಸ್ ಆಗಲೇಬೇಕು, ಹಾರ್ಮೋನಲ್ ಎಫೆಕ್ಟ್ಸ್ ಇಂದಾಗಿ ಆ ಸೇಕ್ರೋಸಿಯಾಟಿಕ್ ಲಿಗಮೆಂಟ್ ಏನಿದೆ ಅದು ರಿಲ್ಯಾಕ್ಸ್ ಆಗಿಬಿಟ್ಟು ಕುಳಿ ಬೀಳುತ್ತೆ ಆ ಕಡೆ ಕಡೆ. ತೊಪ್ಪೆ ಆ ಕಡೆದ ಜಾಗ ಇದೆಯಲ್ಲ ಬಾಲ ತೆಂಡೆ ಬೊಡ್ಡೆ ಹತ್ರ ಆ ಕಡೆ ಕಡೆ ಸೈಡು ಹಳ್ಳಿಗಳ ಕಡೆ ಹೇಳ್ತಾರೆ ಹಿರಿಯರು, ಏ ಹಸು ಅಲಕ್ಕೆ ಮರಿತಾ ಇದೆ ಕಣೋ, ಮೋಸ್ಟ್ಲಿ ನಾಳೆ ನಾಡಿದ್ದು ಕರು ಹಾಕೋಬೋದು. ಯೂಶಲಿ ಅರ್ಧ ಇಂಚಿಂದ ಒಂದು ಇಂಚು ಕುಳಿ ಬೀಳುತ್ತೆ ಆ ಜಾಗ. ಮತ್ತು ಎರಡನೇದಾಗಿ ಕೆಚ್ಚಲು ತುಂಬಾ ಬಿಡುತ್ತೆ, ಕೆಚ್ಚಲು ಪೂರ್ಣ ಪ್ರಮಾಣದಲ್ಲಿ ಬಿಟ್ಟು ತೊಟ್ಟುಗಳೆಲ್ಲ ಪಿಟ್ಟನ್ನು ಕರಿಕತ್ತವೆ. ಇನ್ನು ಹಾಲು ಕರೀಲಿಕ್ಕೆ ರೆಡಿ ಆಗಬೇಕು ನೀವು ಅಂತನ್ನೋ ಮಟ್ಟಿಗೆ ಗಮನಿಸ್ತಿದ್ರೆ ಗೊತ್ತಾಗ್ಬಿಡುತ್ತೆ. ಅದು ಒಂದು ಇವೆರಡು ಅಂಶಗಳನ್ನ ಗಮನಿಸ್ತಾ ಇರಬೇಕು. ಮತ್ತು ಎರಡನೇದಾಗಿ ಹಸುಗಳು ಏನು ಮಾಡ್ತವೆ, ಕರು ಹಾಕೋ ದಿವಸ ಸ್ವಲ್ಪ ರೆಸ್ಟ್ಲೆಸ್ ಆಗ್ತವೆ. ಯಾಕೆ ಅಂತಂದರೆ ಅವುಗಳು ಸ್ಟೇಜಸ್ ಇರುತ್ತೆ, ಹೊಟ್ಟೆ ನೋವು ಬರುತ್ತಲ್ಲ ಅದೇ ಥರ ಹೊಟ್ಟೆ ನೋವು ಬಂದಾಗ ಏನಾಗುತ್ತೆ, ಕೆಡ್ಕೊಳ್ಳೋದು ಹೇಳೋದು ಓಡಾಡೋದು ಅರ್ಕುಚ್ಚೊಯ್ಯೋದು ಅಂತಾರೆ. ಸ್ವಲ್ಪ ಗಂಜಲ ಹೋಯ್ತಾ ಇರುತ್ತೆ, ಯಾಕೆಂದರೆ ಹೊಟ್ಟೆ ನೋವು ಬರ್ತಾ ಇರುತ್ತಲ್ಲ ಆ ಹೊಟ್ಟೆ ನೋವು ಬರೋದು ಕರಳಿನ ಮೇಲೆ ಎಕ್ಸಲ್ಟ್ ಆಗುತ್ತೆ, ಈ ಮೂತ್ರಕೋಶದ ಮೇಲೂ ಎಕ್ಸಲ್ಟ್ ಆಗುತ್ತೆ, ಅದು ಅಬ್ಡಾಮಿನಲ್ ಪ್ರೆಷರ್ ಅಂತ ಏನು ಹೇಳ್ತೀವಿ. ಆವಾಗ ಒಂದು ಸ್ವಲ್ಪ ಯಾವಾಗ ಹೊಟ್ಟೆ ನೋವು ಬರುತ್ತೆ ಒಂದು ಸ್ವಲ್ಪ ಮೂತ್ರ ಹಾಕುತ್ತೆ. ಸೊ ಅವಾಗವಾಗ ಅರ್ಕುಚ್ಚೊಯ್ಯೋದು ಅಂತ ಕರೀತಾರೆ ಈ ಹಳ್ಳಿಗಳ ಕಡೆ. ಸೂಕ್ಷ್ಮವಾಗಿ ನೋಡ್ಕೋಬೇಕು. ಆಮೇಲೆ ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ಪು ಸಹ. ಆಮೇಲೆ ಪ್ರತಿಯೊಂದು ಕರು ಹಾಕೋಂಥ ಪ್ರಸವ ಏನಿದೆ ಪ್ರತಿಯೊಂದರಲ್ಲೂ ಸಪ್ರೇಟೇ. ಈಗ ಫಾರ್ ಎಕ್ಸಾಂಪಲ್ ಒಂದು ಹಸು ಐದು ಕರು ಹಾಕಿದೆ ಅಂತಂದರೆ ಐದು ಕರುನು ಸಲೀಸಾಗಿ ಹಾಕಿದೆ ಅಂದರೆ ಆರನೇ ಕರು ಸಲೀಸಾಗಿ ಹಾಕಬೇಕು ಅಂತ ಏನಿಲ್ಲ. ಕೆಲವೊಂದು ಸತ ಸಮಸ್ಯೆಗಳಾಗುತ್ತೆ, ಅದನ್ನು ಇಮಿಡಿಯೇಟಾಗಿ ಸಾರ್ಟ್ ಔಟ್ ಮಾಡ್ಕೋಬೇಕು. ಹೇಗಪ್ಪ ಅಂತಂದರೆ ಒಂದು ಸತ ಕರು ಹಾಕಲಿಕ್ಕೆ ಶುರು ಮಾಡ್ತಂದರೆ ಅದು ಪ್ಲೆಸೆಂಟಲ್ ಸ್ಯಾಕ್ಸ್ ಅಂತ ಕರಿತೀವಿ, ಅಂದರೆ ಉಚ್ಚಪೊಟ್ಲೆ ಅಂತ ಕರೀತಾರೆ ಹಳ್ಳಿಗಳ ಕಡೆ. ಉಚ್ಚಪೊಟ್ಲೆ ಬಂತು ಒಡೆದೋಯ್ತು ಅಂತ, ಹೊರಗಡೆ ಬಂದು ಅದರಲ್ಲಿರ್ತಕ್ಕಂಥ ದ್ರವ ಏನಿದೆ ಅವೆಲ್ಲ ಹೋಗಿ ಕಾಲುಗಳು ಅಥವಾ ಮುಖ ಕಾಣೋಕ್ಕೆ ಶುರು ಆಗುತ್ತೆ. ಯೂಶಲಿ 60% ಹಸುಗಳಲ್ಲಿ ಎರಡು ಕಾಲು ತಲೆ ಫ್ರಂಟ್ ಪ್ರೆಸೆಂಟೇಷನ್ ಅಂತ ಕರಿತೀವಿ, ಆ ಫ್ರಂಟ್ ಪ್ರೆಸೆಂಟೇಷನಲ್ಲೇ ಕರು ಹಾಕೋದು 60% ಕೇಸಸಲ್ಲಿ. ಇನ್ನೊಂದು ಒಂದು 30-40% ಕೇಸಸಲ್ಲಿ ಹಿಂಭಾಗದ ಕಾಲುಗಳು ಬಾಲ ಬಂದೂ ಸಹ ಕರು ಹಾಕ್ಬೋದು. ಈಗ ಒಂದು ಸತ ಆ ಥರ ಪ್ಲೆಸೆಂಟಲ್ ಮೆಂಬ್ರೇನ್ಸ್ ಬಂದು ಪ್ಲೆಸೆಂಟಲ್ ಸ್ಯಾಕ್ಸ್ ಬಂದು ಎಲ್ಲ ಒಡೆದೋದ ನಂತರ ಎಷ್ಟೊತ್ತು ಕಾಯ್ಬೋದು, ಈ ಒಂದು ಮಾಹಿತಿ ಸಹ ಅವ್ರ ಹತ್ರ ಇರಬೇಕು. ಯೂಶಲಿ 30 ನಿಮಿಷದಿಂದ 1 ಗಂಟೆ ಮ್ಯಾಕ್ಸಿಮಮ್ 1.5 ಗಂಟೆ ಒಳಗಡೆ ಆ ಉಚ್ಚಪಟ್ಲೆ ಒಡೆದಾದ ನಂತರ ಕರು ಹೊರಗಡೆಗೆ ಬಂದುಬಿಡಬೇಕು, ಇಲ್ಲಾಂದರೆ ಅವ್ರು ತಿಳ್ಕೊಬೇಕು ಏನೋ ಸಮಸ್ಯೆ ಆಗಿದೆ. ನೋಡಿ ಅದು ಒಂಥರ ಸನ್ನೆ ಇದ್ದಂಗೆ, ಎರಡು ಕಾಲಿನ ಮೇಲೆ ತಲೆ ಕ್ಲೀನಾಗಿ ಬಂತು ಅಂತಂದರೆ ಯಾರ ಸಹಾಯನೂ ಬೇಡ, ಸಲೀಸಾಗಿ ಹಸು ಮಲ್ಕೊಂಡು ಮುಲುಕ್ತು ಅಂತಂದರೆ ಕರು ಹೊರಗಡೆಗೆ ಬಂದುಬಿಡುತ್ತೆ. ಸಪೋಸ್ ಯಾವ್ದಾದ್ರು ಒಂದು ಕಾರಣದಿಂದ ಒಂದು ಕಾಲು ಹಿಂದ್ಗಡೆನೋ ತಲೆ ಹಿಂದ್ಗಡೆಗೆ ತಿರ್ಕೊಂಡಿರೋದು ಆಯಿತು ಅಂತಂದರೆ ಸಂಜೆವರೆಗೆ ಹಸು ಮುಲುಕಿದ್ರು ಸಹ ಕರ ಈಚೆಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದು ಕರೆಕ್ಟ್ ಪಾಶ್ಚರ್ ಇರಬೇಕು, ಕರೆಕ್ಟ್ ಪೊಸಿಷನ್ ಇರಬೇಕು. ಹಾಗಾದರೆ ಮಾತ್ರ ಕಣ್ಮುಚ್ಚು ಬಿಡೋದ್ರೊಳಗೆ ಹಾಕೊಳ್ಳುತ್ತೆ. ಏನಾದರೂ ಪಾಶ್ಚರ್ ಡಿಫೆಕ್ಟ್ಸ್ ಇತ್ತು ಅಂದರೆ ಅದು ಬರಲ್ಲ, ಹೊರಗಡೆ ಕರು ಬರಲ್ಲ. ಆವಾಗ ಅವರು ಗಮನಿಸಿ ಗೊತ್ತಿದ್ರೆ ಮಾಡ್ಬೇಕಿಲ್ಲ ಅಂದರೆ ಸೂಕ್ಷ್ಮವಾದ ಪಶು ಇದ್ರೆ ಕರ್ಕೊಂಬಂದು ಅದಕ್ಕೆ ಡೆಲಿವರಿ ಇಮಿಡಿಯೇಟಾಗಿ ಮಾಡಿಸ್ತಂದ್ರೆ ಕರ ಉಳ್ಕೊಳ್ಳುತ್ತೆ. ಇಲ್ಲ ಅಂತಂದರೆ ಕರ ಸಾಯ್ತಕ್ಕಂಥ ಸಂದರ್ಭಗಳು ಜಾಸ್ತಿ. ಹಾಗಾಗಿ ಇವುಗಳಲ್ಲಿ ಮೈ ಮರೆಯೋದು ಬೇಡ. ಯಾಕೆಂದರೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಒಂದ್ಸಲ. ಆ ಹಸು ಒಂದೊಬ್ಬರ ಮನೆಯಲ್ಲಿ 9 ಕರು ಹಾಕಿದೆ, 9 ಕರುಗಳು ಹೆಂಗರೇ ಅದೃಷ್ಟಕ್ಕೆ. ಈಗ 10 ಕರು ಹಾಕಬೇಕು, 10 ಕರು ಹಾಕ್ಬೇಕಾದ್ರೆ ಮಗ ಹೇಳಿದ್ದಾನೆ, ಅಪ್ಪ ಇದು ಕರು ಹಾಕತ್ತೆ ಅನಿಸುತ್ತೆ, ಉಚ್ಚಪಟ್ಲ ಹೊಡೆದ್ಬಿಡ್ತು ಕಣಪ್ಪ, ಇನ್ನೂ ಕರು ಬರಲಿಲ್ಲ ಅಂತ. ಸಮಯ 10:30 ಇರ್ಬೋದು. ಅವನೇನಂತಂದ, ಅಪ್ಪ ಏ ಬಿಡ ಇದು 9 ಕರು ಹಾಕದೆ, ಈ ಕತ್ತೆ ಬಿಡು, ಇದಾಡ ರಸ ಇದಕ್ಕೆ ಹಾಕಿ ತಲೆ ಕೆಡಿಸ್ಕತ್ತೆ ಅಂತ ಅವ್ನು ನೀರು ಕಟ್ಟಕ್ಕೆ ಗದ್ದೆ ಕೊಟ್ಟದ ಕಬ್ಬನ ಗದ್ದೆಗೆ. 6 ಕಾಲು ಸಮಯ ನನಗೆ ಫೋನ್ ಮಾಡಿದರು, ಸರ್ ಇನ್ನೂ ಕರು ಹಾಕಿಲ್ಲ, ಬೆಳಗ್ಗೆ 10:30 ಉಚ್ಚಪಟ್ಲೆ ಹೊಡೆದಿದ್ದು ಏನು ಅಂತ ಗೊತ್ತಾಗ್ತಿಲ್ವಲ್ಲ ಸರ್ ಅಂತ. ಎಷ್ಟು ಕರು ಹಾಕಿದೆ ಅಂತ ಕೇಳಿದೆ, 9 ಕರು ಹಾಕಿದೆ ಸರ್, ಇದು 10 ಕರು ಅಂತಂದರು. ಸರಿ ನೋಡೋಣ ಅಂತಂದ್ಬಿಟ್ಟು ಅವ್ರ ಮನೆಗೆ ಹೋದೆ ನಾನು. ಮನೆಗೆ ಈಗ ಹೋಗಿ ನೋಡಿದ್ರೆ ಅದು ಬ್ಯಾಕ್ವರ್ಡ್ ಪ್ರೆಸೆಂಟೇಷನ್ ಅಂತಂದರೆ ಬಾಲ ಮಾತ್ರ ಬಂದಿದೆ, 12 ಕಾಲುಗಳು ಮುಂದೆ ಕೊಟ್ಟೋಗಿದೆ, ಕಪ್ಪೆ ಥರ ಕೂತಿದೆ ಒಳಗಡೆ. ಅದು ಕಾಲುಗಳು ಸಲೀಸಾಗಿ ಹಿಂದ್ಗಡೆ ಕಾಲುಗಳು ಬಂದುಬಿಟ್ಟಿದ್ರೆ ಕರ ಹಾಕ್ಕೊಳ್ಳೋದೇನೋ, ಅದು ಮುಂದ್ಗಡೆ ಕೊಟ್ಟೋಗಿವೆ 2 ಕಾಲುಗಳು. ಕೈ ಹಾಕಿದರೆ ಬರೀ ಬಾಲ ಮಾತ್ರ ಸಿಗ್ತಾ ಇದೆ ನನಗೆ, ಇನ್ನೇನೂ ಇಲ್ಲ. ಕರು ಸತ್ತೋಗ್ಬಿಟ್ಟಿದೆ, ಯಾಕೆಂತಂದರೆ ತುಂಬ ಒತ್ತಾಗಿ ಹೋಗಿತ್ತಲ್ಲ, ಒಳಗಡೆ ಇರ್ತಕ್ಕಂಥ ಫ್ಲೂಯಿಡ್ಸ್ ಎಲ್ಲ ಫುಲ್ ಡ್ರೈ ಅಪ್ ಆಗಿಬಿಟ್ಟು ಕರು ತೀರೋಗಿತ್ತು. ಇದ್ಯಾಕೆ ಕೆಂಪ್ ನಂಜಪ್ಪ ಹಿಂಗೆ ಮಾಡಿಬಿಟ್ರಿ ನೀವು, ಕರು ತೀರೋಗ್ಬಿಟ್ಟಿದೆಯಲ್ಲ. ನನ್ನ ಮಗ ಅಂದ ಅವ್ನು ಮಾತು ಕೇಳಬೇಕಾಗಿತ್ತು, ನಿಮ್ಗೆ ಅವಲ್ಲೇ ಫೋನ್ ಮಾಡಿ ನಾನು ಇನ್ನೊಂದು ಕರು ಉಳ್ಕೊಳ್ಳೋದೇನೋ, ಏನು ಮಾಡಿದಾರೆಪ್ಪ ತೆಗೀರಿ ಅಂತಂದರು. ಆಮೇಲೆ ಅದು ಫುಲ್ಲು ಒಳಗಡೆ ತಳ್ಳಿ ಒಂದೊಂದೇ ಕಾಲು ಬಿಡಿಸಿ ಕರು ತೆಗೆದ್ವಿ. ಅದೃಷ್ಟಕ್ಕೆ 10 ಕರು ಸಹ ಹೆಂಗಾರ ಆಗಿತ್ತು, ಬಟ್ ಸತ್ತೋಗಿತ್ತು. ನೋಡಿ, ಸಪೋಸ್ ಮಗ ಹೇಳಿದಾಗ ಅವರು 10:30 ಸಮಯದಲ್ಲಿ ಫೋನ್ ಮಾಡಿ ಕರೆಸಿ ಆಕೆ ತಗ್ಸಿದ್ರೆ ಅದು ಒಂದು ಕರು ಉಳ್ಕೊತಾಯಿತು. ಇವರೇನಂತ ತಿಳ್ಕೊಂಬಿಟ್ರು, ಬಿಡು ನನ್ನ ಸಹ 9 ಕರು ಹಾಕದೆ, ಏ ಇದೇ ಡ್ರೆಸ್ ವೀಕ್ ಕತ್ತೆ ಬಿಡು ಅಂತ ಅವ್ರು ಅನ್ಕೊಂಬಿಟ್ರು. ನೋಡಿ ಈ ಥರ ಆಯಿತು. ಸೊ ಪ್ರತಿಯೊಂದು ಕರು ಹಾಕ್ತಕ್ಕಂಥ ಪ್ರಸೋದ ಏನಿದೆ ಅದು ಸಪ್ರೇಟು. ಸೊ ಯಾವುದೇ ಕಾರಣಕ್ಕೂ ಮೈ ಮರಿಬಾರ್ದು, ಅದಕ್ಕೆ ಸೂಕ್ತವಾದ ಒಂದು ಗಮನ ಹರಿಸಿ ಮಾಡಿಸ್ಬೇಕು. ಏನಾದರೂ ರೈತ ಬಾಂಧವರಿಗೆ ಸಂದೇಹಗಳಿದ್ದರೆ ಅಥವಾ ಏನಾದರೂ ಮಾಹಿತಿಗಳು ಬೇಕು ಅಂತಂದರೆ ನನ್ನ ದೂರವಾಣಿ ಸಂಖ್ಯೆ 9060086813 ಮತ್ತೊಮ್ಮೆ ನಿಧಾನ ಕೇಳಿ, 9608683 9608683 ಬಹಳ ಒಳ್ಳೆಯದು ಡಾಕ್ಟ್ರೆ. ಇಷ್ಟೊತ್ತು ಕೂಡ ನಮಗೆ ರಾಸುಗಳ ಪರಿಶೀಲನೆ ಮತ್ತು ಪಾಲನೆ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಗರ್ಭಧರಿಸಿದ ರಾಸುಗಳ ಪಾಲನೆ ಹಾಗೂ ಪೋಷಣೆಯನ್ನು ಕುರಿತು ನಂಜನಗೂಡಿನ ಪಶು ಆಸ್ಪತ್ರೆಯ ಮುಖ್ಯ ಪಶು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಎಂಸಿ ಮಲ್ಲಿಕಾರ್ಜುನ ಸ್ವಾಮಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಪಶುರಂಗ ಪಶು ವೈದ್ಯಕೀಯ ಸೇವೆಗಳ ಪರಿಚಯಾತ್ಮಕ ಸರಣಿ ಕೇಳಿದಿರಿ. ಪ್ರಾಯೋಜಕರು ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ, ಮೈಸೂರು ಜಿಲ್ಲೆ, ಕರ್ನಾಟಕ ಸರ್ಕಾರ. ನೆರವು ಆರ್ ಲೋಕೇಶ್ವರಿ. ಪ್ರಸ್ತುತಿ ಜಿ ಶಾಂತಕುಮಾರ್. ರೈತ ಬಾಂಧವರೇ, ಈಗ ಜನಪದ ಗೀತೆಗಳನ್ನು ಕೇಳೋಣ. ಚೆಲುವಯ್ಯ ಚೆಲುವೋ ತಾನಿ ತಂದನ್ನು ಈ ಗೀತೆಯನ್ನು ಹಾಡಿದ್ದಾರೆ ಕೆ ಎಸ್ ಸುರೇಖ ಮತ್ತು ಅಪ್ಪಗೆರೆ ತಿಮ್ಮರಾಜು. ದುರ್ಗದ ಕಲ್ಲು ನೋಡೆ ಹತ್ತಿ ನೋಡೆ ನಮ್ಮ ತವರೂರ ಅತ್ತ ನೋಡೆ ಇತ್ತ ನೋಡೆ ಚಿತ್ರದುರ್ಗದ ಕಲ್ಲು ನೋಡೆ ಹತ್ತಿ ನೋಡೆ ನಮ್ಮ ತವರೂರ ಈಗ ಮತ್ತೊಂದು ಜನಪದ ಗೀತೆ ಕೇಳೋಣ. ಹಾಡಿದ್ದಾರೆ ಬೆಂಗಳೂರು ಲತಾ ಮತ್ತು ಶಿವಮೊಗ್ಗ ಸುಬ್ಬಣ್ಣ. ಬಿಸಿಲು ಬೇಗಿಗೆ ಬೇಯಲಾರೆ ಜಾತುರಿಗೆ ಬರೋದಿಲ್ಲ ಹುಡುಗಿ ಜಾತುರಿಗೆ ಬರೋದಿಲ್ಲ ಜಾತುರಿಯ ಹಾದಿಯಲ್ಲಿ ಕಳ್ಳು ಮುಳ್ಳು ತುಳಿಯಾದಿದ್ರೆ ಬಿಸಿಲು ಬೇಗಿಗೆ ಬೇಯಾದಿದ್ರೆ ಸಾರೊಟ್ಟು ತರಿಸಿಕೊಡೋಣ ಹುಡುಗ ಸಾರೊಟ್ಟು ತರಿಸಿಕೊಡೋಣ ಹೋಗ ನೀಳೋ ಜಾತುರಿಗೆ ಹೋಗ ನೀಳೋ ಹುಡುಗ ಹೋಗ ನೀಳೋ ಜಾತುರಿಗೆ ಹೋಗ ನೀಳೋ ಹುಡುಗ ತೂರಿಗೆ ಹೋಗ ನೀಳು ಹುಡುಗ ಹೋಗುವಾಗ ಕಾಸಿನ ರೊಕ್ಕ ಕೈಯಾಗಿಲ್ಲ ಬಾಕಿ ರೊಕ್ಕ ಮನೆಯಾಗಿಲ್ಲ ಜಾತುರಿಗೆ ಬರೋದಿಲ್ಲ ಹುಡುಗಿ ಜಾತುರಿಗೆ ಬರೋದಿಲ್ಲ ಜಾತುರಿಗೆ ಜಾತ್ರೆ ಹೋಗಾನ್.